ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಭದ್ರತಾ ಕೊಠಡಿಯಲ್ಲಿ ಮತಯಂತ್ರಗಳು ಭದ್ರ, ನಾಡಿದ್ದು 13ರಂದು ಮತ ಎಣಿಕೆ. ಮತದಾನ ಪ್ರಮಾಣ ಹೆಚ್ಚಳ, ರಾಜಕೀಯ ಪಕ್ಷಗಳ ಮುಖಂಡರಿಂದ ಮತದಾರರಿಗೆ ಅಭಿನಂದನೆ. ತಂತ್ರಜ್ಞಾನದಲ್ಲಿ ಅನ್ವೇಷಣೆ ಮತ್ತು ಸಂಶೋಧನೆಗೆ ಹೆಚ್ಚು ಒತ್ತು, ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದ ದಕ್ಷಿಣ ಒಳನಾಡಿನ ಹಲವು ಭಾಗಗಳಲ್ಲಿ ಭಾರಿ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿಯ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮಿಶ್ರ ಕೃಷಿಯಲ್ಲಿನ ಅನುಭವ ಕುರಿತು ಹೆಗ್ಗಡದೇಮನಕೋಟೆ ತಾಲೂಕು ಕಸಬಾ ಹೋಬಳಿ ಹುಲಿಕುರದ ಕೃಷಿಕ HM ರವಿಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ಸಂದರ್ಶಕರು SSC ಹೇಮಕುಮಾರ್, ನಂತರ ಕೃಷಿ ಲೋಕ, ಪ್ರಸ್ತುತಿ ಆರ್ ಲೋಕೇಶ್ವರಿ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಿಶ್ರ ಕೃಷಿಯಲ್ಲಿನ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ. ಹೆಗ್ಗಡದೇವನಕೋಟೆ ತಾಲೂಕು ಕಸಬಾ ಹೋಬಳಿ ಹುಲಿಕುರದಲ್ಲಿ ಕೃಷಿ ನಡೆಸುತ್ತಿರುವ HM ರವಿಕುಮಾರ್. ಕೇಳುಗರೆ ನಮಸ್ಕಾರ. HD ಕೋಟೆ ತಾಲೂಕು ಕಸಬಾ ಹೋಬಳಿಯ ಹುಲಿಕುರ ಗ್ರಾಮದ ಮರಿಗೌಡ ಅವರ ಮಗ HM ರವಿಕುಮಾರ್ ಅವರು ಇಂದು ನಮ್ಮ ಜೊತೆಗಿದ್ದಾರೆ. ಇವರು ಹುಲಿಕುರ ಗ್ರಾಮದಲ್ಲಿ ಪ್ರಗತಿಪರವಾದ ಕೃಷಿಯನ್ನು ನಡೆಸ್ತಾ ಇದ್ದಾರೆ. ನಮಸ್ಕಾರ ರವಿಕುಮಾರ್ ಅವರೇ, ಒಂದು ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ ಸರ್. ರವಿಕುಮಾರ್ ಅವರೇ, ಹೇಳಿ, ಈಗ ನಿಮಗೆ ಎಷ್ಟು ಜಮೀನು ಇದೆ ಮತ್ತೆ ಅಷ್ಟು ಜಮೀನಲ್ಲಿ ಏನೇನೆಲ್ಲ ಕೃಷಿ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದೀರಿ ಅಂತ? ನಮ್ಗೆ ಒಂದು 10 ಎಕರೆ ಜಮೀನು ಬರ್ತಾ ಇದೆ. ಕಬ್ಬು, ಬಾಳೆ, ಶುಂಠಿ, ಭತ್ತ, ಹತ್ತಿ, ಅಲಸಂದೆ, ಈ ಸಣ್ಣ ಪುಣ್ಣ ಮಾಡ್ಕೊತಾ ಇದ್ದೀವಿ. ಇಷ್ಟೆಲ್ಲವನ್ನು 10 ಎಕರೆಯಲ್ಲಿ ವಿಂಗಡಣೆ ಮಾಡಿ ಬೆಳೆಯನ್ನ ಬೆಳೀತಾ ಇದ್ದೀರಾ? ಬೆಳಿತೀನಿ ಸರ್. ಬೇರೆ ಬೇರೆ ಏನೇನು ಅವಾಗ ಅವಾಗ ಯಾವ್ಯಾವ ಅನುಗುಣ ಆಯ್ತು ಅವಾಗ ಬೆಳ್ಕೊತಿದ್ದೀನಿ. ಈ 10 ಎಕರೆ ಜಮೀನು ಅಂದ್ರಲ್ಲ, ಇದು ಹೇಗೆ ನೀವು ತಗೊಂಡಿದ್ದ ಅಥವಾ ಪಿತೃರಾಜಿತ ಬಂದಿದ್ದ? ಸರ್, ನಮ್ಮ ತಂದೆ ಒಂದು ಸ್ವಲ್ಪ ಇದು ಮಾಡ್ಕೊಂಡಿದ್ರು, ನಾನೊಂದು ಸ್ವಲ್ಪ ನಾವು ಇದಾಗ ತಗೊಂಡಿದ್ದೆ ಸರ್. ನೀವು ಕೃಷಿ ನಡೆಸಿ ಕೃಷಿಯಿಂದ ಬಂದಂಥ ಲಾಭದಲ್ಲಿ ಬೇರೆ ಜಮೀನು ಖರೀದಿ ಮಾಡಿದ್ರಿ? ಹಾಂ, ಹೌದು ಸರ್. ನಾವು ನಮ್ಮ ತಂದೆ ಇದ್ದಾಗ ಪಿತೃರಾಜಿ ಸರ್ ಅವ್ರು ಸ್ವಲ್ಪ ಹಿಡಿದಿದ್ರು, ಅದ ಅವ್ರದ್ದು ಒಂದು 8 ಎಕರೆ ಇದು ಮಾಡಿದ್ರು, ನಾವೊಂದು 2 ಎಕರೆ ತಗೊಂಡ್ ಸರ್. ಸರ್, ಈಗ ಹೇಳಿದ್ರಿ ಶುಂಠಿ ಮಾಡ್ತಾ ಇದ್ದೀನಿ, ಕಬ್ಬು, ಬಾಳೆ ಎಲ್ಲ ಹೇಳಿದ್ರಿ. 8 ಎಕರೆಗೆ ನೀವು ಕಬ್ಬು ಬೆಳೆದಿದ್ದೀರಿ ಮತ್ತೆ ಬಾಳೆ ಬೆಳೆದಿದ್ದೀರಿ? ಕಬ್ಬು 3 ಎಕರೆ ಆಗ್ತಿದ್ದೀನಿ ಸರ್. ಕಬ್ಬು ಈಗ ಕಟಾವ್ ಆಗಿದೆ ಅಂದ್ರೆ ಕೂಳೆ ತೆಗೆದ್ಬಿಟ್ಟು ಮತ್ತೆ ಹೊಸ ಕಬ್ಬು ಹಾಕಕ್ಕ ತೊಂಡೆ ಎಲ್ಲ ರೆಡಿ ಮಾಡ್ಕೊತೀವಿ. ಕೂಳೆ ತೆಗೆದು ಹೊಸ ಕಬ್ಬನ್ನ ನೆಡ್ಬೇಕು, ಯಾಕೆ? ಎಷ್ಟನೇ ಕೂಳೆ ಇದು ನೀವು? 3ನೇ ವರ್ಷ ಆಗಿತ್ತು. 3 ವರ್ಷ ಆದ್ಮೇಲೆ ಮತ್ತೆ ಆದ್ರ ಅದು ಇಳುವರಿ ಅಷ್ಟೇನು ಬರಲ್ಲ, ಆಮೇಲೆ ಸಣ್ಣಾಗೋಗಿರೋದ್ರಿಂದ ನಾವು ತೆಗೆದಾಕ್ಬಿಟ್ಟು ಮತ್ತೆ 3ನೇ ವರ್ಷ ಆದ್ಮೇಲೆ ಚೇಂಜ್ ಮಾಡ್ಬೇಕು ಸರ್. ಅಂದ್ರೆ ಎಷ್ಟು ಇಳುವರಿನ ಪಡಿತಾ ಇದ್ರಿ ಸರಾಸರಿ ವರ್ಷಕ್ಕೆ? ಎಕರೆಗೆ ಎಕರೆಗೆ ಫಸ್ಟ್ನೇ ವರ್ಷ ಫಸ್ಟ್ನೇ ಬೆಳೆ ಒಂದು 50-60, ಆಮೇಲೆ 2ನೇ ಬೆಳೆ ಒಂದು 80 ಟನ್ ಬೆಳಿತಿದ್ವು. ಇತ್ತೀಚೆಗೆ ಮತ್ತೆ ಒಂದು ಸ್ವಲ್ಪ ಕಬ್ಬು ಅಷ್ಟೇನು ಇಳುವರಿ ಬರ್ದೋಗಂಟ 3ನೇ ಬೆಳೆಲಿ ತೆಗೆದಾಕ್ಬಿಟ್ಟು ಮತ್ತೆ ಈಗ ಹಾಕಕ್ಕ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಅಲ್ಲ, ಸುಮಾರು ತಳಿಗಳು ಕಬ್ಬು 7-8 ಕೂಳೆ ತನಕ ಬೆಳೀತಾರಲ್ಲ, ಯಾಕೆ 3ನೇ ಕೂಳೆಗೆ ತೆಗೆದ್ಬಿಡ್ತಾ ಇದ್ದೀರಿ? ಸರ್, ಬೆಳಿಬೋದು, ಅದು ಜಾಸ್ತಿ ಮಂದ ಅಲ್ದೇ ಮೊದಲೇ ಅದು ತೆಳುವಾಗಿ ಹಾಕೊಂಡಿದ್ರೆ ಬೆಳಿಬೋದು. ನಾವು ಫಸ್ಟ್ನೇ ಬೆಳೆಲಿ ಒಂಚೂರು ಮಂದ ಮಾಡ್ಬಿಡ್ತೀವಿಲ್ಲ, ಫಸ್ಟ್ನೇ ಬೆಳೆ ಕಮ್ಮಿ ಆಗೋಯ್ತು ಅಂದ್ಬಿಡೋದು, ಅದರಿಂದ ಹತ್ತತ್ರಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಮಂದ ಆಗೋಗಿರ್ತಾರೆ ಸರ್. ಭಾರಿ ಸೀರು ಆಗೋಯ್ತು, ಕಡ್ಡಿ ಸಣ್ಣ ಆಗ್ಬಿಟ್ಟು ಅಷ್ಟೇನು ಇಳುವರಿ ಬರಲ್ಲ ಸರ್. ಈಗ ನಿಮ್ಗೆ ಅನಿಸ್ತಾ ಇದೆಯಾ ಸ್ವಲ್ಪ ದೂರ ದೂರ ನಾಟಿ ಮಾಡಿ ಹೆಚ್ಚು ಕುಳೆ ಬೆಳೆಯನ್ನು ಬೆಳಿಬೋದು ಅಂತ? ಈಗ ನಮ್ಮ ಫೀಲ್ಡ್ ಆಫೀಸರ್ ನಟರಾಜನ್ ಅವರು ಒಬ್ರು ಈಗೊಂದು ಮಾಡೋ ವಿಧಾನ ಹೇಳ್ಕೊಟ್ಟಿದ್ದಾರೆ. ಅದು 6 ಅಡಿ ಸಾಲು ಹೊಡೆದ್ಬಿಟ್ಟು ಅದರಲ್ಲಿ 6 ಅಡಿಲಿ 1.5 ಅಡಿ 2 ಅಡಿ ಗ್ಯಾಪ್ ಬಿಟ್ಟು 2 ಸಾಲು ಮಾಡಿಬಿಟ್ಟು ಹಾಕಿದ್ದು ದೂರ ದೂರ 1.5 ಕಬ್ಬು ಹಾಕ್ತಿದ್ವು. ಈಗ ಒಂದಕ್ಕೆ ಹಾಕಿ ಕಬ್ಬು, 3 ಗಿಣ್ಣಗೆ ಒಂದೊಂದು ಹಾಕಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಷ್ಟು ಕೂಳೆ ಬೆಳಿಬೋದು ಅಂದ್ರೆ ಅದು 5 ಬೆಳೆ ತೆಗಿಬೋದು ಅಂತ ಅವರೇ ಬಂದು ನಮ್ಗೆ ತರಬೇತಿ ಕೊಟ್ಟಿದ್ದಾರೆ. ಈಗ ತರಬೇತಿಗೆಲ್ಲ ಹೋಗ್ತಾ ಇರ್ತೀರಾ ನೀವು? ಹಾಂ, ಹೋಗ್ತಿದ್ದೀನಿ ಸರ್. ಚಾಮರಾಜನಗರಿಗೆಲ್ಲ ಒಂದ್ಸರಿ ಹೋಗಿದ್ದೀನಿ, ತಿರ್ಗಿ ಮತ್ತೆ ಮೈಸೂರಲ್ಲಿ ಒಂದ್ಸರಿ ಕರೆದಿರೋ ಆಗ್ಲೂ ಹೋಗಿದ್ದೀನಿ, ಹೋಗ್ತಾ ಇರ್ತೀನಿ. ಕಬ್ಬಿನ ಕೃಷಿಯ ಹೇಗೆ ಮಾಡ್ತಾ ಇದ್ರಿ, ನಾಟಿಯಿಂದ ಹಿಡಿದು ಬೆಳೆವರೆಗೆ ಏನೇನು ವಿಧಾನಗಳನ್ನ ನೀವು ಅಳವಡಿಸ್ಕೊಂಡಿದ್ದೀರಿ ರವಿಕುಮಾರ್, ಸ್ವಲ್ಪ ಹೇಳಿ. ಈಗ ಮೊದಲು ಮಾಮೂಲು ಜಮೀನ ಫಸ್ಟ್ ಉಳುಮೆ ಮಾಡಿಸಿ ಅದ ಮಾಡ್ಕೊಂಡು ಗೊಬ್ಬರ ಇದು ಮಾಡ್ಕೊಂಡು ಗೊಬ್ಬರನ ಚೆಲ್ ಗೊಬ್ಬರ ಚೆಲ್ಸ್ಬಿಟ್ಟು ದನ ಗೊಬ್ಬರನ ಕೊಡುಗೆ ಗೊಬ್ಬರ ಚೆಲ್ಸಿದ್ವಿ. ಮಾಮೂಲು ಬಾಳು ಹೊಡ್ಕೊತಿದ್ವಿ. ಬಾಳು ಹೊಡ್ಕೊಂಡಾಗ ಕಬ್ಬು ಮೂರು ಗಿಂಡಿಗೊಂದು ಕಟ್ ಮಾಡ್ಕೊಂಡು ಬಾಳು ಹೊಡಿತೀವಿ ನೋಡಿ. ಬಾಳ್ಗೆ ನೀರು ಬಿಟ್ಕೊಂಡು ಆಳ್ಗಳು ಬಿಟ್ಟು ತುಳಿಸ್ತೀವಿ. ಉಳಿಸ್ಕೊಂಡು ಕಬ್ಬು ನಾಟಿ ಮಾಡಿಸ್ಕೊತೀವಿ. ನಾಟಿ ಎಲ್ಲ ಆದಮೇಲೆ ನಾಟಿ ಆದ ಒಂದು 15 ದಿನದೊಳಗೆ ಒಂದು ಕಳೆ ಔಷಧಿ ಬರ್ತದೆ, ಅದು ಹೊಡಿತಿದ್ವು. ಈಗೇನು ಕಳೆ ಔಷಧಿ ಹೊಡೆದು ಜಾಸ್ತಿ ಇದು ಮಾಡಲ್ಲ, ಕಳೆಯನ್ನು ಜಾಸ್ತಿ ಬರಲ್ಲ. ಡಾಕ್ಟರ್ ನಮ್ಗೆ ಟಿಲ್ಲರ್ ಬಾಳ್ಗ ಟಿಲ್ಲರ್ ಇರೋ ಸ್ವಂತ ಟಿಲ್ಲರ್ ಇರೋದ್ರಿಂದ ಟಿಲ್ಲರ್ ಬಾಳ್ಗ ಹೊಡ್ಕೊಳ್ಳೋದ್ರಿಂದ ಟಿಲ್ಲರ್ಲೇ ಮಣ್ಣು ಇದು ಮಾಡ್ಕೋತೀವಿ. ಅಷ್ಟೇನು ಕಳೆ ಬರಲ್ಲ. ಆಯ್ತಾ, ಒಂದೇ ಟ್ರಿಪ್ ತಪ್ಪಿ ಎರಡು ಟ್ರಿಪ್ ಕಳೆ ಕಳಿಸ್ತೀನಿ ಸರ್ ಅಷ್ಟೇ. ಮತ್ತೆ ಅದಕ್ಕೆ ನೀರಿನ ನಿರ್ವಹಣೆ ಹೇಗೆ ಮಾಡ್ತೀರಿ? ನೀರು ಅಂತಂದ್ರೆ ಅದೇ ಮಾಮೂಲು ಇದು ಹೊಡಿತೀವಿಲ್ಲ, ಬಾಳ್ ಹೊಡ್ಕೊಂಡಿರ್ತ ಬಾಳ್ಗಣ ಹಾಯಿಸ್ತಾ ಇರ್ತೀವಿ. ಆಗಲ್ಲ ಅಂತಂದ್ರೆ ಸ್ಪ್ರಿಂಕ್ಲರ್ ಜೆಟ್ ಮಾಮೂಲು ರೈಗನ್ ಅಂತ ಹಾಕೊಂಡು ಹೊಡಿತಾ ಇರ್ತೀವಿ. ನಾಟ ಬೆಳೆದು ಬಿಟ್ರೆ ಇಲ್ಲಾರ ಮುರಿ ಕಟ್ ಆದ್ಮೇಲೆ ಬೆಡ್ ಜಾಸ್ತಿ ಮುರಿ ಮಾಡ್ತಾಗ ಅದ್ ಒಂದ್ ಬಿಟ್ರೆ ಎಲ್ಲಾ ತಂಕ ಹೋಗ ಮಾಡ್ಕೊಂಡು ನೀರ್ ಹಾಯಿಸ್ತೀವಿ. ನಾಲೆ ಬೈಲಿನಲ್ಲಿ ಎಷ್ಟು ಜಮೀನ್ ಇದೆ? ನಾಲೆ ಬೈಲಲ್ಲಿ 5 ಎಕರೆ ಗದ್ದೆ ಇದೆ. 5 ಎಕರೆ ಭತ್ತ ಬೆಳಿತಿದ್ವಿ. 5 ಎಕರೆ ಗದ್ದೆ ಆಯ್ತದ ಗದ್ದೆ ಬೆಳಿತೀವಿ. ಇದು 2 ಬೋರ್ ಹಾಕ್ಸ್ಕೊಂಡಿದ್ವಿ. 2 ಬೋರ್ಲಿ ಫಸ್ಟ್ ಕ್ಲಾಸ್ ನೀರ್ ಬರ್ತಾ ಇದೆ. ಈ ಶುಂಠಿ ಬಾಳೆ ಕಬ್ಬು ಹಾಕೊಳ್ಳಿ ಇದಾಯ್ತು. ಕಬ್ಬಿನ ಕೃಷಿನಲ್ಲಿ ನೀವು ಒಟ್ಟಿನಲ್ಲಿ ಒಳ್ಳೆ ಆದಾಯ ಮಾಡಿದಿರಿ. ಫಸ್ಟ್ ಕ್ಲಾಸ್ ಆದಾಯ ಆಗಿದೆ ಸರ್ ನಮ್ಗ. ಅದೇ ತರ ಈ ಇತ್ತೀಚಿಗೆ ಲೇಬರ್ದು ಖರ್ಚು ಬೀಳತ್ತೆ ಇರೋಂಗಂಟ ಸ್ವಲ್ಪ ಖರ್ಚು ಬೀಳ್ತದೆ. ಆದ್ರೂ ಗೊಬ್ಬರಗೆಲ್ಲ ರೈಟು ಜಾಸ್ತಿ ಆಯ್ತು. ಕಾಂಪ್ಲೆಕ್ಸ್ ಇವೆಲ್ಲ ರಾಸಾಯನಿಕ ಗೊಬ್ಬರದಲ್ಲೂ ರೈಟು ಡಿಮ್ಯಾಂಡ್ ಆಗಿರೋದ್ರಿಂದ ಸ್ವಲ್ಪ ಇದಾಗ್ಬೋದು. ನಮ್ಗೆಂತೂ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಯೂಸ್ ಮಾಡೋದ್ರಿಂದ ನಮ್ಗೆ ಜಾಸ್ತಿ ಅಂತ ಏನು ಇದು ಬಳತಾ ಇಲ್ಲ. ಕೊಟ್ಟಿಗೆ ಗೊಬ್ಬರ ಅಂದ್ರೆ ಎಷ್ಟು ರಾಸು ಇದೆ ನಿಮ್ಮ ಹತ್ರ? ನಮ್ಮ ಹತ್ರ ಒಂದು 6 ರಾಸು ಇದೆ. 4 ಹಸು 2 ಉಳುಮೆ ಮಾಡಕ ಯತ್ನ. ಅಂದ್ರೆ 6 ರಾಸನ್ನ ಗೊಬ್ಬರ ನಿಮ್ಗೆ 10 ಎಕರೆಗೆ ಸಾಕಾಗುತ್ತಾ? ಸಾಕಾಗಲ್ಲ ಸರ್, ತಗೋಬೇಕಾಯ್ತು. ಹೊರಗಡೆ ತಗೊಳ್ತೀರಿ? ತಗತ್ತೀನಿ ಸರ್. ಟ್ರಾಕ್ಟರ್ ಎರಡು ಸಾವಿರ ರೂಪಾಯಿ ಅಂತ ಒಂದ್ ಈ ಸರ್ ಒಂದ್ 15 ಟ್ರಾಕ್ಟರ್ ತಗೊಂಡಿದ್ದೀನಿ. ಕಬ್ಬಿನಲ್ಲಿ ಒಳ್ಳೆ ಆದಾಯ ಮಾಡಿದೀನಿ, ಯಾವುದೇ ರೀತಿಯಾದ ನಷ್ಟ ನಮ್ಗೆ ಆಗಿಲ್ಲ ಅಂತ. ಈಗ ಪುನಃ ಶುಂಠಿ ಕೃಷಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಶುಂಠಿಯನ್ನ 8 ಎಕರೆ ಜಮೀನಿಗೆ ಹಾಕಿದಿರಿ ಸರ್? ಒಂದ್ ಫಸ್ಟ್ ಎಲ್ಲ ಒಂದ್ 1/2 ಎಕರೆ 3/4 ಎಕರೆ 1 ಎಕರೆ 1/2 ಎಕರೆಯಿಂದ ಈಗ 4 ಎಕರೆಗೆ ಬಂದು 5 ಎಕರೆ ಹೋದ ವರ್ಷ 5 ಎಕರೆ ಹಾಕ್ಸಿ ಸರ್. 5 ಎಕರೆ ಹಾಕ್ಸಿ ರೈಟ್ ಡೌನ್ ಆಗ್ಲಿ ಹಾಗೆ ಒಳ್ಳೆ ಬೆನಿಫಿಟ್ ಇತ್ತು ಸರ್ ಶುಂಠಿಲಿ. 3,000-4,000 ಕೊಟ್ಟಿದೀನಿ. ಹಂಗಾಗಿ ಏನ್ ತೊಂದ್ರೆ ಇತ್ತಿಲ್ಲ. 60 ಕೆಜಿಗ 60 ಕೆಜಿ ಒಂದ್ ಚೀಲೆಗ 4,000 ಕೊಟ್ಟಿದ್ದೀನಿ. ನನ್ಗೆ ಒಳ್ಳೆ ಆದಾಯನೇ ಬಂದಿತ್ತು. ಅದೇ ತರ ಖರ್ಚು ಬತ್ತಿತ್ತು ಅಂದ್ರೆ ಶುಂಠಿ ಅಂದ್ಮೇಲೆ ಇದ್ದೇ ಇರ್ತ ಸರ್. ಬೇರೆ ಬೆಳೆನ 4 ಎಕರೆ ಮಾಡ್ಬೋದು, ಇದು 1 ಎಕರೆ ಮಾಡೋದು, ಅಷ್ಟು ಖರ್ಚು ಬೀಳ್ತದೆ. ಅಲ್ಲ, ಈಗ ಶುಂಠಿಯನ್ನ ನೀವು ಬೆಳಿಬೇಕು ಅಂತ ಎಲ್ಲಿ ನಿಮ್ಗೆ ಮಾಹಿತಿ ಸಿಕ್ತು, ಪ್ರೇರಣೆ ಸಿಕ್ತು? ನಮ್ ಜಮೀನು ಒಬ್ರು ಕೇರಳದವ್ರು ಬಂದು ಜಮೀನ್ ತಕೊಂಡು ಹಾಕಿದ್ರು ಜಮೀನು. ಅವರೇ ಅವ್ರ ಹತ್ರನೇ ಬೀಜ ಕೊಟ್ಟು ಅವರೇ ಹಾಕ್ಸಿದ್ರು. ಹಂಗಾಗಿ ನನ್ಗೆ ಒಂದು 7 ವರ್ಷ ಆಗಿದೆ, ಇದು 8ನೇ ವರ್ಷ. 8 ವರ್ಷದಿಂದ ಅವರಿಂದ ನಿಮ್ಗೆ ಒಂದು ಮಾಹಿತಿ ಸಿಕ್ತು, ಪ್ರೇರಣೆ ಸಿಕ್ತು. ನೀವು ನಿಮ್ ಜಮೀನ ಅವ್ರು ಕೊಡ್ಲಿಲ್ಲ? ನಾ ಕೊಡ್ಲಿಲ್ಲ, ನೀವೇ ಸ್ವತಃ ಬೆಳೆಯಂಗಾಗ್ಬಿಟ್ಟು. ಅವರೇ ಹೇಳಿ ಅವರೇ ಹೀಗಾಗಿ ಅವರಿಂದ ನಾನ್ ನೋಡ್ಕೊಂಡು. ಅವ್ರು ರೈಟರ್ ಒಬ್ಬಿದ್ದ ಬೀನು ಅಂತ, ಅವನಿಂದ ನನ್ಗ ನೀ ಹಾಕೋಣ ಹಾಕೋಣ ಅಂತ ಅನ್ಬಿಟ್ಟು ಹಾಕ್ಸಿ ಮಾರ್ಗದರ್ಶನ ಕೊಟ್ರು. ಮಾರ್ಗದರ್ಶನ ಕೊಟ್ಟು ಫಸ್ಟ್ ಕ್ಲಾಸ ಬೆಳೆದು ಒಂದ್ 5-6 ವರ್ಷ ಒಳ್ಳೆ ರೈಟು ಸಿಕ್ತು, ಒಳ್ಳೆ ಶುಂಠಿ ಇಳುವರಿ ಬಂತು. ಸರಾಸರಿ 1 ಎಕರೆಗೆ ಎಷ್ಟು ಆದಾಯ ಮಾಡಿರ್ಬೋದು ಸರ್? ಅದು 2,500 ರೂಪಾಯಿ ನಿಂತ್ಕೊಂಡ್ರು ಲಾಸ್ ಆಗಲ್ಲ ಸರ್. 60 ಕೆಜಿ ಚೀಲ 400 ಚೀಲ ಮೇಲೆ ಬಿತ್ತು ಅಂತಂದ್ರೆ 1 ಎಕರೆಗೆ ನಮ್ಗ ಲಾಸ್ ಏನು ಆಗಲ್ಲ. ಎಷ್ಟು ಸಿಗ್ಬೋದು ಆದಾಯ ಅಂತಂದ್ರೆ? ಈಗ 400 ಚೀಲಗೆ ಅಂತಂದ್ರೆ ಅಲ್ಗ ಒಂದ್ 16-17 ಲಕ್ಷ ರೂಪಾಯಿ ಗಂಟ ಆಗೋಯ್ತಾ ಸರ್. 1 ಎಕರೆಗೆ 1 ಎಕರೆಗೆ 400 ಚೀಲ ಆದ್ರೆ ಒಂದ್ 10 ಲಕ್ಷ ರೂಪಾಯಿ ಗಂಟ ಆಯ್ತದ. ಖರ್ಚು ಎಲ್ಲ ಎಷ್ಟಾಗುತ್ತೆ? ಖರ್ಚು 1 ಎಕರೆಗೆ 3 ಲಕ್ಷದಿಂದ 4 ಲಕ್ಷ ಬರುತ್ತೆ ಸರ್. ಬರುತ್ತೆ. ಸ್ವಲ್ಪ ಈ ಶುಂಠಿ ಕೃಷಿಯ ಒಂದು ವಿಧಾನವನ್ನ ಹೇಳಿ, ಅದನ್ನ ನಾವು ಭೂಮಿ ಹದ ಮಾಡೋದ್ರಿಂದ ಅದು ಬೆಳೆ ತೆಗೆಯೋ ತನಕ ತಿಳಿಸ್ಕೊಡಿ. ಶುಂಠಿನ ಮೊದಲು ಅಂತಂದ್ರೆ ಮಾಮೂಲು ಉಳುಮೆ ಮಾಡ್ತೀನಿ ಸರ್. ಟ್ರ್ಯಾಕ್ಟರ್ನಲ್ಲಿ ಸಿಂಗಲ್ ನೇಗ್ಲು ಹೊಡಿಸ್ತೀವಿ, ಇಲ್ಲಾಂದ್ರೆ ಇಟಚಿಲಿ ಬಗ್ಗಿಸ್ತೀವಿ. ಇಟಚಿಲಿ ಬಗ್ಗಿಸ್ಬಿಟ್ಟು ಅದನ್ನ ಮತ್ತೆ 5 ನೇಗ್ಲು ಅಂತ ಐತೆ, 5 ನೇಗ್ಲು ಹೊಡಿಸಿ ಆಮೇಲೆ ಮತ್ತೆ ರೋಟ್ರಿ 2 ಮೈ ಹೊಡಿಸಿ ಆಮೇಲೆ ಬೆಡ್ಡು ಒಬ್ರು ಕೆಲವರೆಲ್ಲ ಇಟಚಿಲಿ ಏನ್ ಹೊಡಿಸ್ಬೇಕು? ಇಟಚಿಲಿ ಭೂಮಿನೇ ಅಗಿಸ್ಬೇಕು ಸರ್. ಒಂದೇ ಸಮ ಒಂದ 1.5-2 ಅಡಿ ನಾಟಕ ಬಗ್ಗಿಸ್ಕೋಬೇಕು. ಆ ಬಗ್ದಾದ್ಮೇಲೆ ಮತ್ತೆ 5 ನೇಗ್ಲು ಹೊಡಿಸ್ಬೇಕು. 5 ನೇಗ್ಲು ಆದ್ಮೇಲೆ ರೋಟ್ರಿ 2 ಮೈ ಹೊಡಿಸಿ ಮಾಮೂಲು ಬೆಡ್ಡು ಮಾಡ್ತೀವಿ. 2 ಗುಳಿ ಬೆಡ್ಡು ಇಲ್ಲರ 3 ಗುಳಿ ಬೆಡ್ಡು ಅಂತ 3 ಗುಳಿ ಮೊದ್ಲು ಮಾಡ್ತಿದ್ವಿ. 3 ಗುಳಿಗ ಮಳೆಗಾಲಕ್ಕೆ ರೋಗ ಬರ್ತಿತ್ತು, ಹಂಗಾಗಿ ಈಗ ಎಲ್ಲ 2 ಗುಳಿನೆ ಹಾಕೋದು. ಜಾಸ್ತಿ ಕೇರಳದವರು ನೋಡಿ ಅನುಸರಿಸಿ ಅವ್ರನ್ನೇ ಅವ್ರ ತರ ಏನ್ ಮಾಡ್ತಾರ ಅದ್ ಮಾಡಿ ಈಗ ನಾವು 2 ಗುಳಿಗೆ ಬಂದಿವಿ. 2 ಗುಳಿಗೆ ಈಗ ಒಂದು 1 ಎಕರೆಗೆ 600-650 ಬೆಡ್ಡು ಬೀಳ್ತದ. ಬೆಡ್ ಮಾಡಿಸ್ಬಿಟ್ಟು ಶುಂಠಿ ಬೀಜ ನಾಟಿ ಮಾಡ್ತೀನಿ ಸರ್. ಈ ಬಿತ್ತನೆ ಬೀಜ ಎಲ್ಲ ಮಾತ್ರನೇ ಹಿಂದೆ ಒಂದು ಆರು ಏಳು ವರ್ಷದಿಂದ ನಾವು ತೆಗೆದ ಹಾಕೊಂಡಿಲ್ಲ. ನಾವೇ ನಮ್ಮದೇ ಬೀಜ ನಾವು ಚೆನ್ನಾಗಿರೋ ನೋಡಿ ಆಯ್ಕೆ ಮಾಡಿಕೊಂಡಿರ್ತೀವಿ. ಇವಾಗ ಬಿತ್ತನೆ ಬೀಜಕ್ಕೆಲ್ಲ ನೀವು ಬೇರೆ ಬೇರೆ ಕಂಪನಿಗಳು ಮತ್ತೆ ಬಿತ್ತನೆ ಬೀಜವನ್ನ ಮಾಡುವಂತವ್ರ ಮೇಲೆ ರೈತರು ಹೆಚ್ಚು ಅವಲಂಬಿತರಾಗಿದ್ದಾರೆ. ಬಿತ್ತನೆ ಬೀಜಕ್ಕೆ ಇಟ್ಕೊಂಡಂತ ಶುಂಠಿ ನಿಮ್ಗೆ ಅದರಲ್ಲಿ ಬೀಜೋಪಚಾರ ಬೇರೆ ಬೇರೆ ರೀತಿಯಾದಂತದ್ದೆಲ್ಲ ಮಾಡ್ಬೇಕಾಗತ್ತೆ, ಅದನ್ನೆಲ್ಲ ಅಳವಡಿಸ್ಕೊಳ್ತೀರಾ? ನಾವು ಮಾಡ್ತೀವಿ ಸರ್. ಅದು ಮೊದಲು ಬೀಜನ ಶುಂಠಿ ಚೆನ್ನಾಗಿರೋದು ಒಂದು ಜಾಗನ ಅಷ್ಟು ನೋಡಿ ಒಂದು ಎಕರೆಗೆ ಒಂದು 25-30 ಮೂಟೆ ಬೇಕು ಸರ್. ಈಗ ಎರಡುಗಳಿಗೆ ಬೆಡ್ ಒಂದು 30 ಮೂಟೆ ಕಿಳಿಸ್ತೀವಿ, 32 ಮೂಟೆ ಕಿಳಿಸ್ಕೊತೀವಿ. ಅದ ಮುರಿಸಿ ಕ್ಲೀನಾಗಿ ಅದ ಮುರಿಸಿ ಮಾಣಿಗೆ ಔಷಧಿ ಹಚ್ಚಬೇಕು. ಮಾಮೂಲು ಒಂದು 2-3 ಥರ ಔಷಧಿ ಇದೆ, ಬ್ಯಾಕ್ಟರಿನ ಸಕ ಮತ್ತು ಸ್ಪ್ರಿಂಟು, ಆಮೇಲೆ ಇನ್ನೊಂದು ಎಂಡೋಸಲ್ಫನ್ ಅಂತ ಇದೆ, ಒಂದು ಇನ್ನೂ 4-5 ಥರ ಇದೆ. ಎಲ್ಲಟ್ನು ಅಜ್ಜಿಸಿ ಚೀಲ ಮಾಡಿ ನೆರಳಲ್ಲಿ ಬಿಸಿಲು ಒಣಗಕ್ಕಿಲ್ಲ, ನೆರಳಲ್ಲಿ ಒಂದು ಮರದಗಡ್ಡಲೆ ಇಲ್ಲಾಂದ್ರೆ ಎಲೆ ಒಂದು ಮಡಗಿರ್ತೀವಿ. ಮಡಗ್ಬಿಟ್ಟು ಬೀಜನ ಶುಂಠಿ ಚೀಲ ಮಾಡ್ತೀವಿ ಸರ್. ಮೊದಲು ಸುರಿತಿದ್ದು, ಈಗೇನು ಲಾಟ್ ಹೊಡಿತೀವಿ, ಲಾಟ್ ಮಾಡೋಲ್ಲ. ಈಗ ಎಲ್ಲ ಚೀಲ ಮಾಡ್ತೀವಿ. ಅದೇ ಕೆಂಪು ಚೀಲ ಬರ್ತದೆ, ಬರ ಚೀಲಲ್ಲಿ ಚೀಲ ಮಾಡಿ ಒಂದು 30 ಕೆಜಿ ಚೀಲ ಮಾಡ್ಕೊಂಡು ಮಡಿಕೊಂಡಿರ್ತೀವಿ. ಆಗ ಶುಂಠಿ ಒಂದು 15-20 ದಿನ ಅಲ್ಲೇ ಲಾಟಲ್ಲೇ ಇರ್ತದೆ. ಲಾಟಲ್ಲಿ ಇದ್ದಾಗ ಆಗ ಜಮೀನೆಲ್ಲ ರೆಡಿ ಆಯಿತು ಅಂತಂದ್ರೆ ಬೀಜ ನಾಟಿ ಮಾಡ್ತೀನಿ ಸರ್. ಒಟ್ಟಿನಲ್ಲಿ ಬಿತ್ತನೆಗಿಂತ ಮುಂಚೆ ನೀವು ಬೀಜೋಪಚಾರ ಮಾಡ್ತೀರಿ? ಮಾಡೇ ಮಡಗ್ಬೇಕು ಸರ್. ಅದು ಬೀಜ ಮುರಿಸ್ತಾ ಒಂದು ಮಾಣಿಗೆ ಔಷಧಿ ಅಜ್ಜಿಯೇ ಮಡಗ್ಬೇಕು, ಇಲ್ಲ ಅಂದ್ರೆ ರೋಗ ಬಾಧೆ ಕಾಡುತ್ತೆ. ರೋಗ ಬಾಧೆಗೆ ಅದ ಔಷಧಿ ಹಚ್ಚ ಸರ್. ಬ್ಯಾಕ್ಟೀರಿಯಾ ನಾಶಕ ಅದು ಇದು ಒಂದು ಹಚ್ಚ ಮೇಲೆ ಅದು ಯಾವುದೇ ಒಂದು ಕ್ರಿಮಿಕೀಟ ಇದಾಗಿದ್ರು ಒಂಚೂರು ಅಟ್ಯಾಚ್ ಆಗಿರುವ ಔಷಧಿ ಅಜ್ಜಿ ಮಡಗ್ಬೇಕು. ನಾಟಿ ಮಾಡೋ ವಿಧಾನ ಹೇಗೆ ಅಂತ ಶುಂಠಿಯನ್ನು? ನಾಟಿ ಅಂತಂದ್ರೆ ಮಾಮೂಲಿ ಬೆಡ್ ಮಾಡ್ತೀನಿ ಸರ್. ಈಗ 2.5 ಅಡಿಗೆ ಒಂದು ಬೆಡ್ ಮಾಡ್ಕೊಂಡಿರ್ತೀವಿ. ಬೆಡ್ ಮಾಡ್ಕೊಂಡು ಎರಡು ಗುಳಿ ಬೆಡ್, ಮೊದಲು ಬೆಡ್ ಆದ ತಕ್ಷಣ ಮಾಮೂಲು ಗುಳಿ ಗುಳಿ ಹೊಡ್ಕೊಂಡು ಶುಂಠಿಗೆ ಮೊದಲು ಪೊರೇಟ್ ಕಾಳು ಮತ್ತು DAP ಬೇವಿನಿಂಡಿ ಆಮೇಲೆ ರೀಜೆಂಟು ಮೂರನ್ನು ಮಿಕ್ಸ್ ಮಾಡಿ ಗುಳಿ ಗುಳಿಗೆ ಹಾಕ್ಸಿ ಅದಾದ್ಮೇಲೆ ಶುಂಠಿ ಹಾಕ್ಸಿ ಶುಂಠಿಯ ಮೇಲೆ ದನ್ನ ಗೊಬ್ಬರ ಹಾಕ್ಸಿ ಅದ್ರ ಮೇಲೆ ಮಣ್ಣಾಕ್ಸಿ ಸೋಗ್ ಮುಚ್ಚಿಸ್ತೀನಿ ಸರ್. ಸೋಗ್ ಮುಚ್ಚಿಸ್ಬಿಟ್ಟು ನೀರು ಹೊಡಿತೀವಿ ಜಟ್ಟು. ಮಾಮೂಲು ಮಾಮೂಲಿ ಜಟ್ಟಲ್ಲಿ ಹೊಡಿಯೋಕ್ಕಾಗಲ್ಲ, ಅದಕ್ಕಾಗಿ ಹೂ ಜಟ್ಟು ಅಂತ ಬರ್ತಿದ್ದೆ ನೋಡಿ, ಅದು ಪಿಂಕ್ಲರ್ದು, ಆ ಥರ ಜಟ್ಟಲ್ಲೇ ಮಾಡಿಸ್ತೀನಿ ಸರ್. ಅಂದರೆ ಅದಕ್ಕೆ ನೀರನ್ನ ಹಾಯಿಸೋದು ಆ ಥರದ್ದು ಏನು ಮಾಡಲ್ಲ, ಪೂರ್ತಿ ಅದು ಬೆಳೆ ಬರೋ ತನಕ ಜಟ್ಟಲ್ಲೇ ನೀರು ನಿರ್ವಹಣೆ ಮಾಡ್ತೀರಾ? ಅದು ಮಾಮೂಲು ಬೋರ್ ನೀರೇ ಆಗ್ಬೇಕು ಸರ್. ಇದು ಒಳ ನಾಲೆ ನೀರಂತೂ ಸೋಕ್ಸಂಗೆ ಇಲ್ಲ, ಆಯ್ಸಾಗಿಸೋದು ಏನು ಮಾಡೋಕ್ಕಾಗಲ್ಲ. ನೀರು ನಿಲ್ಲಂಗೂ ಇಲ್ಲ, ನೀರು ಇಲ್ದಂಗೆ ಇರಂಗೂ ಇಲ್ಲ. ನೀರು ಒಂದಿನ ತೆಂಗಂಗಿಲ್ಲ ಸರ್ ಶುಂಠಿ ಬಾಳಲ್ಲಿ. ಆ ಥರ ಇರಬೇಕು ಶುಂಠಿ. ಇಳಿಜಾರಾಗಿ ಡ್ರೈನ್ ಮಾಡಿಸಿ ಡ್ರೈನ್ ತಗೋಗಿ ಅಲ್ಲ ಬಾಳಲ್ಲಿ ಡ್ರೈನ್ ಕೆಡಿಬೇಕು, ನೀರು ನಿಂತ್ಕೊಳ್ಳೋಕ್ಕಿಲ್ಲ. ಅಂದರೆ ಎಷ್ಟು ದಿನಕ್ಕೊಂದ್ಸರಿ ನೀರನ್ನು ಕೊಡ್ತೀರಿ? ಈ ಬ್ಯಾಸ್ಗೆ ಅಲ್ಲ ಸರ್, ಬ್ಯಾಸ್ಗೆ ಹಾಕದ್ ಮುಂಪಟ್ಲೆ ಎರಡೆರಡು ದಿನಕ್ಕೂ ಒಂದೊಂದು ಸರ್ ಚೆನ್ನಾಗಿ ನೀರು ಕೊಡ್ಬೇಕು. ಮೂರು ಗಂಟೆ ಟೈಮ್ ಒಂದು ಜಟ್ಟು ಎಷ್ಟು ಜಟ್ಟು ಹೊಡಿತಾವ ಬೋರು, ಅವರು ಅಷ್ಟು ಲೈನು ಮಾಡ್ಕೊಂಡು ಸ್ವಲ್ಪ ತ್ಯಾವ ಮಾಡ್ಕೊಂಡು ಹೋಯ್ತಾ ಇರ್ಬೇಕು. ತ್ಯಾವ ಆರಾಕಿಲ್ಲ, ಊಟ ಅಂದ್ಮೇಲೆ ಒಂದು 3-4 ದಿನಕ್ಕೆ ಒಂದೊಂದ್ಸರಿ ಕೊಟ್ಕೊ ಹೋದ್ರೆ ಏನು ತೊಂದ್ರೆ ಇಲ್ಲ. ಕನಿಷ್ಠ ಅಂತಂದ್ರೆ ಒಂದು 25-1 ತಿಂಗಬೇಕು ಸರ್. 30 ದಿನಗಂಟು ಮೊಳಕೆ ಕಡಿಯೋದು ಕಡಿತೇ ಇರ್ತ. ಮೊಳಕೆ ಬರ್ಬೇಕಂದ್ರೆ 25-30 ದಿನ ಬೇಕು. ಹಾಕದ 15-20 ದಿನ ಮೇಲೆ ನಾವು ಗ್ರಾಮಸಿನೋ ಮತ್ತು ಆಕ್ಸಿ ಗೋಲ್ಡ್ ಅಂತ ಅದ ಸಿಂಪರಣೆ ಮಾಡ್ತೀವಿ ಕಳೆಯಾಗ. ಅದ ಹೊಡೆದ 2 ತಿಂಗಳಿಗಂಟ ಕಳೆ ಬತ್ತೇ ಬರಲ್ಲ ಅದಕ್ಕೆ ಶುಂಠಿಗ. ಶುಂಠಿಗೆ ಆಮೇಲೆ ಆದ್ರೂ ಕಳೆ ಬಂದೇ ಬರುತ್ತಲ್ಲ? ಹಾ, ಹಾಗೊಂದು 6-7 ಸರ್ ಕಿಳಿಸ್ಲೇಬೇಕು. ಕೇಳಿಸ್ಬೇಕು, ಕೈಯಿಂದ ಕೇಳಿಸ್, ಕೈನಿಂದ ಆಳ್ಬಿಟ್ಟು ಕಳಾರಿ ಕೇಳಂಗಿಲ್ಲ, ಕೈಲಿ ಜಕ್ಕದಷ್ಟೇ. ಬೆಡ್ ಬೆಡ್ ಮೇಲೆಲ್ಲ ಕಿತ್ಕೊಂಡು ಬಾಳ್ಗಳೆಲ್ಲ ಕೆಲವರು ಗ್ರಾಮಸ್ಥನ ರೌಂಡ್ ಅಪ್ ಹೊಡ್ಕೋತಾರ, ನಾವು ಹೊಡೆಯಲ್ಲ. ನಾವು ಭೂಮಿ ಆಳ ಇತ್ತು ಅಂದ್ಬಿಟ್ಟು ಹೊಡೆಯಲ್ಲ, ಯಾವಾಗ್ಲೂ ಕಳಾನೆ ಕಳಿಸಿ ಹೊರಗಡೆ ತಗ್ಸೋದು. ಈ ಕಳೆ ಎಲ್ಲ ಕಿತ್ತಾದ್ಮೇಲೆ ಪುನಃ ಅದನ್ನ ಬೆಳೆ ಎಷ್ಟು ತಿಂಗಳಿಗೆ ನಿಮ್ಗೆ ಅದು ಕುಯಿಲಿಗೆ ಬರುತ್ತೆ? ಅಲ್ಲ ಸರ್, ಅದು ಕೆಲವರು ಈಗ 5-6 ತಿಂಗಳಿಗೆ ಕೆಲವ್ರದ್ದು ರೋಗ ಹೊಡ್ಬಿಡ್ತಾ, ಕೆಲವರು ಆಗ 5-6 ತಿಂಗಳ 3-4 ತಿಂಗಳಿಗೆ ರೋಗ ಬಂದು ಸ್ಟಾರ್ಟ್ ಆಯ್ತದ, ಸ್ಟಾರ್ಟ್ ಆದಾಗ ಕಿತ್ ಕೊಡ್ಬಿಡ್ತಾರೆ. ಕೆಲವರು 8 ತಿಂಗಳಾದ್ರೂ ಕೇಳಲ್ಲ, 1 ವರ್ಷ ಆದ್ರೂ ಕೇಳಲ್ಲ. ಈಗ ನಾನು ಹಾಕಿರೋದು ಮತ್ತೆ ಹಾಕಿದ್ದೀನಿ, ಹಾಕಿ 20 ದಿನ ಆಗಿದೆ. ಈಗ 2 ಎಕರೆ ಹಾಕ್ಸಿದ್ದೀನಿ, ಈಗ ಹಾಕಿರೋದು 2 ಎಕರೆ ಹಂಗೆ ಇದೆ, ಕಿತ್ತೇ ಇಲ್ಲ. ಅದು ಬಿತ್ತನೆಕ್ಕೆ ಮಾತ್ರ 40 ಮೂಟೆ ಕಿಳಿಸ್ಕೊಂಡಿದ್ದೆ, 40-60 ಮೂಟೆ ಕಿಳಿಸ್ಕೊಂಡಿದ್ದೆ, ಅಷ್ಟು ಬಿಟ್ರೆ ಇನ್ನು ಕಿತ್ತೇ ಇಲ್ಲ. ಅಂದ್ರೆ ನಿಮ್ಗೆ ದೀರ್ಘಕಾಲ ಅದಿದ್ದಷ್ಟು ನಿಮ್ಗೆ ಒಳ್ಳೆ ಬೆಲೆ ಸಿಗುತ್ತಾ? ಅಲ್ಲ ಸರ್, ಸಿಗುತ್ತ ಅಂತಂದ್ರೆ ರೈಟ್ ಬಂದ್ರೆ ಸಿಗ್ತದ. ರೈಟ್ ಬರ್ಲಿಲ್ಲ ಅಂತಂದ್ರೆ ಹೋದ ಸರಿ 17 ಲಕ್ಷ ಖರ್ಚು ಮಾಡಿ 5 ಎಕರೆ ಹಾಕ್ಸಿ 17,80,000 ಖರ್ಚು ಮಾಡಿ 9 ಲಕ್ಷ ಸಿಕ್ತು ಸರ್. ಬರೀ 700 ರೂಪಾಯಿ 800 ರೂಪಾಯಿ ಕೊಟ್ಟದ್ನ ಶುಂಠಿನ. ಇದಕ್ಕೆ ಮುಂಚೆ ಏನ್ ಆದಾಯ ಮಾಡಿದ್ರಿ ಸರ್? 1 ಎಕರೆಗೆ 8 ಲಕ್ಷ 10 ಲಕ್ಷ ಗಂಟು ಮಾಡಿದ್ವು ಒಂದು 3ನೇ ವರ್ಷದಿಂದ ಆಚೆಗೆ. ಈಗ ಒಂದು 10,000 ರೂಪಾಯಿ ಗಂಟೆ ಆಗಿತ್ತು ಸರ್. ಒಂದ್ಸರಿ 5ನೇ ವರ್ಷದಲ್ಲಿ 10,000 ರೂಪಾಯಿ ಆಗಿದ್ದು ಒಂದು ಬರೀ 60 ಕೆಜಿ ಚೀಲಗ. ಯಾಕೆ ರೇಟ್ ಯಾಕೆ ಕಡಿಮೆ ಆಗ್ಬಿಡ್ತು ಅಂತ ನಿಮ್ಗೆ ಅನಿಸ್ತು? ಎಲ್ಲ ನಮ್ಮ ರೈತರು ಕೇರಳ ಮಾತ್ರ ಆಗ್ತಿರೋ ರೈತರುಗಳೆಲ್ಲ ಹಾಕಕ್ ಶುರು ಮಾಡಿದ್ರಲ್ಲ, ಆಗ ಅದು ಹೊರಗಡೆ ಹೋಗ ಮಹಾರಾಷ್ಟ್ರ ಆ ಕಡೆ ಹೋಯ್ತಿತ್ತಲ್ಲ, ಅದು ಕಮ್ಮಿ ಆಗೋಯ್ತು. ಹಂಗಾಗಿ ರೇಟ್ ಕಮ್ಮಿ ಆಗೋಗಿದೆ ಸರ್. ಈಗ ರೇಟ್ ಕಡಿಮೆ ಆಗಿ ನನಗೆ ನಿಮ್ಗೆ ಲಾಸ್ ಆಯ್ತು ಅಂತ ಗೊತ್ತಾಯ್ತು. ಈಗ ನೀವು ಅದನ್ನ ಸರಿದೂಗಿಸ್ಕೋಬೇಕು ಅಂದ್ರೆ ಏನ್ ಕ್ರಮ ತೆಗೆದುಕೋಬೇಕು ಅಂತ ಅನ್ಕೊಂಡ್ರಿ? ಅದಕ್ಕೆ ಸರ್ ಈಗ ಹೊಸಿ ಹಾಕೊಂಡು ಎಷ್ಟಾಯ್ತು ಸ್ವಲ್ಪ ರೇಟ್ ಬಂದದಕ್ಕೆ ಕೊಟ್ಕೊಂಡು ನೀನು ಅದು ಇದು ಜಮೀನ್ ಬೇರೆ ಜಮೀನಲ್ಲೇ ಇದು ಮಾಡಕ್ಕಾಗಲ್ಲ, ನಮ್ ಸ್ವಂತ ಜಮೀನಲ್ಲೇ ಒಂದ್ ಸ್ವಲ್ಪ ಸ್ವಲ್ಪ ಹಾಕೊಂಡು ಅದನ್ನ ಸ್ವಲ್ಪ ಮೊದ್ಲು ಆದಾಯ ಬಂದಿತ್ತಲ್ಲ ಆ ತರ ಲೆವೆಲ್ ಮಾಡ್ಕೊಂಡು ಮಾಡ್ಕೊಳ್ಬೇಕು ಸರ್ ಅಷ್ಟೇ. ಇವಾಗ ಆಯ್ತು ರೇಟು ಅಂದ್ರೆ ಒಂದ್ ಸರಿ ಆದಾಯ ಮಾಡಿದ್ರೆ ನಷ್ಟ ಆದ ತಕ್ಷಣ ಎಚ್ಚೆತ್ಕೊಂಡು ನೀವು ಅದನ್ನ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದು. ಯಾವ ರೀತಿ ರೋಗ ಶುಂಠಿಗೆ ತಗಲ್ಬೋದು, ಅದನ್ನ ಹೇಗೆ ನೀವು ರೋಗ ನಿರ್ವಹಣೆಗೆ ಏನೇನು ಔಷಧಿಗಳನ್ನ ಸಿಂಪಡಿಸ್ತೀರಿ, ಯಾವ ವಿಧಾನದಲ್ಲಿ ಔಷಧಿ ಸಿಂಪಡಿಸ್ತೀರಿ ಅಂತ ಹೇಳಿ. ನಾವು ಮೊದಲು ಈಗ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಶುಂಠಿಗೆ ಬರದೇ ಕೊಳ ರೋಗ ಅಂತ ಸರ್. ಅದು ಹಾಕದ ಎರಡು ತಿಂಗಳು ಮೂರು ತಿಂಗಳಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ, ಒಂದು ಐದು ಆರು ತಿಂಗಳು ಕಳೆದ ಮೇಲೆ ಬೆಲ್ಲದ ಕೆಡೋದು ಬರ್ತಾ, ಅದ್ಯಾವ ನಮ್ಗೆ ಲಾಸ್ ಮಾಡಲ್ಲ ಸರ್. ಅದು ಕೊಳ ರೋಗ ಬಂದ್ಮೇಲೆ ಆ ಜಮೀನು ಹೋದಂಗೆ, ಅದು ಶುಂಠಿನೇ ಹಾಳಾದಾಗ ಇಡೀ ಜಮೀನೇ ಹೋದಂಗೆ, ಅದು ಜಮೀನಲ್ಲಿ ಎಲ್ಲ ಒಂದು ಯಾವ ಮೂಲಲ್ಲಿ ಯಾರೋ ಒಂದು ಮೂಲ ಬತ್ತು ಅಂತಂದ್ರೆ ಅಪ್ಕ ಅಪ್ಕ ಹೋಯ್ತಾ ಇರ್ತೆ. ಇವತ್ತು ಇಲ್ಲಿ ನೋಡಿದ್ರೆ ಮುಂದಕ್ಕೆ ಇನ್ನೊಂದು ಮೂರು ದಿನದೊಳಗೆ ಒಂದು ಬೆಡ್ಡೆ ಉಂಟಾಗಿರ್ತಾ. ಮತ್ತೆ ಏನ್ ಮಾಡ್ತೀರಿ ಅದನ್ನ ತಡಿಬೇಕು ಅಂದ್ರೆ? ಕೊಳೆ ರೋಗ ಬಂದದ್ಕ ನಾವು ಬ್ಯಾಕ್ಟೀರಿಯ ನಾಶಕ, ಟ್ಯಾಗ್ರಾನು, ಇನ್ನೂ ಒಂದ್ ಎರಡ್ ಮೂರ್ ತರ ಔಷಧಿ ಇದೆ. ಈಗೇನ 40 ಸುಮಾರು ತರ ಕಂಡು ಹಿಡಿದ್ಬಿಟ್ಟಿದಾರೆ ಸರ್. ಈಗ ಅದ ಹಂಗಾಗಿ ಯಾವ್ಯಾವ ಔಷಧಿ ಅರ್ಜೆಂಟ್ಗೆ ಒಂದ್ ಸ್ವಲ್ಪ ಡೆವಲಪ್ ಆಗಿರುತ್ತೆ ಅಂದ್ಬಿಟ್ಟು ಒಂದ್ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಆಗ್ಲಿ ಅಂದ್ಬಿಟ್ಟು ಅವಾಗ ಗುಳಿಗುಳಿಗ ಮೂರ್ ದಿನಕ್ಕೂ ಹಾಕ ಹೋಯ್ತಾ ಇರ್ತೀವಿ. ಈಗ ಸದ್ಯಕ್ಕ ನಾವು ಹೋದ ಸರಿ ಅಷ್ಟೇನು ರೋಗ ಬರ್ಲಿಲ್ಲ. ಹೇಗೆ ಹೇಗೆ ಔಷಧಿ ಸಿಂಪರಣೆ ಮಾಡೋ ವಿಧಾನ ಹೇಳಿ. ಮೊದಲು ಅದೇ ಕೊಳೆ ರೋಗ ಬುಡ್ಬುಡಕ್ಕೆ ಉಯ್ಯೋದು ಸರ್. ಅದು ಹೇಗೆ ಹೇಗೆ ಮಾಡ್ತೀರಿ, ನೀರಲ್ಲಿ ಹೇಗೆ ಮಿಕ್ಸ್ ಮಾಡ್ಕೋತೀರಿ? ಒಂದು 200 ಲೀಟ್ರ್ಗೆ ಒಂದು ಲೀಟ್ರ್ ಅಷ್ಟು ಮಾಮೂಲು ಟ್ಯಾಗ್ರಂದು ಪೌಡ್ರು ಒಂದು ಕೆ ಜಿ ಅಷ್ಟು, ಆಮೇಲೆ ಬ್ಯಾಕ್ಟೀರಿಯಾ ಸಕ ಒಂದು 8 ಪ್ಯಾಕೆಟ್ ಬರ್ತಾವೆ ಸರ್. ಅದೊಂದು 10 ಗ್ರಾಮ್ 15 ಗ್ರಾಮ್ದು ಪ್ಯಾಕೆಟ್ ಬರ್ತಾ, ಅದೊಂದು 10-12 ಪ್ಯಾಕೆಟು, ಆಮೇಲೆ ಇನ್ನೊಂದು 2-3 ಥರ ಬರ್ತದೆ ಸ್ಪ್ರಿಂಟು ಅದು ಇದು ಅಂತೆಲ್ಲ. ಅದು ತಗೊಂಡೋದು ಬುಡಗೆ ಎಲ್ಲೆಲ್ಲಿ ಬಂದಿದೆ ಅದ್ರ ಪಕ್ಕ ಆ ಕಡೆ ಈ ಕಡೆ ಬಿಡ, ಒಂದು 5 ಬುಡೆಗೆ ಹಾಕೋದು, ಈ ಕಡೆ 5 ಬುಡೆಗೆ ಹಾಕೋದು, ಹಂಗೆ ಹಾಕೊಂಡು ಒಂದು ಸ್ವಲ್ಪ ಕಂಟ್ರೋಲ್ ಆದ್ರೆ ಆಯ್ತ. ಅತಿ ಜಾಸ್ತಿ ಬಂದೋತ್ಗೆ ಹಾಕ್ತಾರೆ, ಯಾವುದೂ ಪ್ರಯತ್ನ ಬರಲ್ಲ. ಅದು ಹೊಸಿದ್ದಾಗಲೇ ನೋಡ್ಕೊಂಡು ಹಾಕ್ಬೇಕು. ಈಗ ಒಂದು ಎಲ್ಲೋ ಒಂದು 2 ಗುಳಿಗೆ ಬಂದರೆ ಅದು ಪೂರ್ತಿ 2-3 ಬೆಡ್ಗೆ ಹರಡ್ಬಿಡುತ್ತೆ ಅಂತ ಹೇಳಿದ್ರೆ, ಯಾವಾಗ ನಿಮಗೆ ಒಂದು ಕಡೆ ಕಂಡು ಬರ್ತಾ ಇದೆ ಅದು ಅಷ್ಟು ಬೆಳೆಯನ್ನೇ ನೀವು ತೆಗೆದ್ರೆ ಅದು ಮುಂದಕ್ಕೆ ಹರಡೋದು ಅವಾಯ್ಡ್ ಮಾಡ್ಬೋದಲ್ವಾ? ಅದು ಮಾಡ್ಬೋದು ಸರ್. ಅದು ಮಾಡ್ಬಿಟ್ಟು ನಾವು ಒಂದು ಸ್ವಲ್ಪ ಕೆಲವರು ಏನು ಮಾಡ್ತಾರೆ ಅಂತಂದ್ರೆ ತೆಗೆದ್ಬಿಟ್ಟು ಅದಕ್ಕೆ ಮ್ಯಾನ್ಸ್ ಕವರ್ ಇದೆ ನೋಡಿ, ಪ್ಲಾಸ್ಟಿಕ್ ಕವರ್ನ ಆ ಜಾಗಕ್ಕೆ ಹಾಕ್ಬಿಟ್ಟು ಮಣ್ಣು ಮೇಲೆ ಮಣ್ಣು ಮುಚ್ಚಿಬಿಡ್ತಾರೆ, ಅದು ಉಪಯೋಗ ಆಗ್ತದೆ. ಕೆಲವು ಏನಾಗಿದೆ ಅಂತಂದ್ರೆ ಒಂದು ಸ್ವಲ್ಪ ಶುಂಠಿ ಮೊದಲೇ ಎಲ್ಲೋ ಒಂಚೂರು ರೋಗ ಬಂದಿರುತ್ತೆ ಆ ಬೀಜ ಶುಂಠಿ, ಆಮೇಲೆ ಸ್ವಲ್ಪ ನೀರು ತೇವಾಂಶ ಜಾಸ್ತಿ ಇರ್ತದೆ ಜಮೀನಲ್ಲಿ, ತೇವಾಂಶ ಇರೋಕ್ಕಿಲ್ಲ ಡ್ರೈ ಜಮೀನಲ್ದೇ ಒಂದು ಸ್ವಲ್ಪ ಗದ್ದೆ ಜಮೀನ್ ಥರ ಇರ್ತಾವಲ್ಲ ನೋಡಿ, ಅಂಥ ಜಮೀನಲ್ಲಿ, ಆಮೇಲೆ ಎರ್ಮಣ್ಣು ಜಮೀನು ಇರ್ತದೆ, ಎರ್ಭೂಮಿ ಇರ್ತದೆ ಅಂಥ ಜಮೀನಲ್ಲಿ ಅಂತ ಅಂದಾಗ ಅವು ಜಾಸ್ತಿ ಬಂದೇ ಬರ್ತಾ, ಕಲ್ಚರ್ ಜಮೀನಲ್ಲಿ ಜಾಸ್ತಿ ಬರಲ್ಲ, ಜಮೀನಲ್ಲಿ ಅಂತೂ ಬಂದೇ ಬರ್ತಾ. ಆಗ ಎಲ್ಲ ಜಮೀನು ಅಗ್ಯಕ್ಕಾಗಲ್ವಲ್ಲ ಸರ್. ಹಂಗಾಗಿ ಏನಾಯ್ತು ಅಂತಂದ್ರೆ ಒಂದು ಇರ್ತಾವ ಒಂದು, ಅದು ಹೆಂಗಾಗಿದೆ ಅಂತಂದ್ರೆ ಅದೊಂಥರ ಇದ್ರಾಗ ಲೇಟ್ ಆಗಿ ಸಾಂಕ್ರಾಮಿಕ ಅಂತಂದ್ರೆ ಜಾಸ್ತಿ ಸ್ಪ್ರೆಡ್ಡು, ಬೇಗ ಸ್ಪ್ರೆಡ್ ಆಗುತ್ತೆ. ಈ ಅದು ಇದು ಕ್ಯಾನ್ಸರ್ ಹಂಗ ಲೇಟ್ ಆಗಿ ಬರಲ್ಲ, ಮಂತ್ರಿಗೆ ಕ್ಯಾನ್ಸರ್ ಗಿನ್ಸರ್ ಬಂದ್ರೆ ಸ್ವಲ್ಪ ದಿನ ಸುಮಾರು ಒಂದ್ 5 ವರ್ಷ ಗ್ಯಾಂಗ್ರಿನ್ ತರ ಈಗ ಬಂದ ನಿಂಗ ಚಟ್ ನೋಡೋಣ. ಈವಾಗ ಅದನ್ನೆಲ್ಲ ಔಷಧಿನ ಇಡೀ ಜಮೀನಿಗೆಲ್ಲ ಸಂಪೂರ್ಣ ಸಿಂಪಡಿಸ್ತೀರಾ? ಹಾ ಮಾಡ್ತೀನಿ ಸರ್. ಅದು ಬೇರೆ ಅದು ಇದು ಅಂತ ಈಗ ಅವ್ರು ಒಂದ್ 2-3 ತರ ಔಷಧಿ ಬಿಟ್ಟಿದ್ದಾರೆ, ಆಕ್ಟಿಗಳು ಅದು ಇದು ಬಿಟ್ಟಿದ್ದಾರೆ, ಅದು ಹಾಕ್ತೀವಿ. ಬೇರೆ ಬೇರೆ ಖಾಸಗಿ ಕಂಪನಿಗಳು ಅವು ಯಾವ್ದಾರ ಒಂದ್ ಚರ್ಬ ನಮ್ಗೆ ಸ್ವಲ್ಪ ಯಾವ್ದು ಕಾಣುತ್ತೆ ಕಾಣ್ತದ, ಆಮೇಲೆ ಒಂಚೂರು ಅಕ್ಕಪಕ್ಕದಲ್ಲಿ ನಮ್ಗೆ ಯಾವ್ದೋ ಒಂದ್ ಸ್ವಲ್ಪ ಡೆವಲಪ್ ಆಗಿದೆ ಹಾಕಿ ಇದಾಗಿರ್ತ ಅದು ತಂದು ಹಾಕ್ತೀನಿ. ನಮ್ಮ ಗೊಬ್ಬರದ ಅಂಗಡಿಯವರು ಇತ್ತೀಚೆಗೆ ಆದಷ್ಟು ಸ್ವಲ್ಪ ಅಲ್ಲೇ ನಾವು ಈಗ 7-8 ವರ್ಷದಿಂದ ಈ ಶುಂಠಿ ಹಾಕೋದ್ರಿಂದ ಒಂದೇ ಅಂಗಡಿಗೆ ಹೋಗ್ತೀವಿ ಗೊಬ್ಬರದ ಔಷಧಿ ತರಕ್ಕಾಗ್ಲಿ ಗೊಬ್ಬರ ತರಕ್ಕಾಗ್ಲಿ, ಅವರು ಇಂಥದ್ದು ಹಾಕಿ ಅಂತ ಹೇಳಿ ಪರಿಣಾಮಕಾರಿ ಆಗಿರೋದು ಅವ್ರಿಗೆ ಗೊತ್ತಿರುತ್ತೆ ಅವ್ರು ಹಾಕ್ತಾರೆ. ಆಮೇಲೆ ಒಬ್ರು ಈಗ ಔಷಧಿ ಕಂಪ್ನಿಯವರು ಒಬ್ಬೊಬ್ರು ಫೀಲ್ಡ್ ಆಫೀಸರ್ಗಳು ಬಿಟ್ಟಿರ್ತಾರೆ, ಫೀಲ್ಡ್ ವರ್ಕ್ ಮಾಡ್ಕೊಂಡು ಒಂದು ಹುಡುಗರು ಬಿಟ್ಕೊಂಡಿರ್ತಾರೆ, ಆ ಹುಡುಗರು ಬಂದ್ಬಿಟ್ಟು ಅವರವ್ರ ಹೇಳ್ತಾರೆ, ಅವಕ್ಕೂ ಅನುಸರಣೆಯಾಗಿ ನಾವು ಹೋಗ್ತೀವಿ. ನಿಮ್ಗೆ ಯಾವ್ದು ಹೆಚ್ಚು ಪರಿಣಾಮಕಾರಿಯಾಗಿ ಕಾಣುತ್ತೆ ಅದನ್ನ ನೀವು ಈಗ ನಾವು ಒಂದು 7-8 ವರ್ಷದಿಂದ ಹಾಕೋದ್ರಿಂದ ಸಾಮಾನ್ಯ ಆದಷ್ಟು ನಾವು ಬೇರೆ ಮಾಡಲ್ಲ, ನಾವು ಏನೋ ಸ್ವಲ್ಪ ಕಂಟ್ರೋಲ್ ಆಯ್ತದ ಅಂತದ ಔಷಧಿ ಹಾಕಿ ಹೋಯ್ತಾ ಇರ್ತೀವಿ. ರವಿಕುಮಾರ್, ನನ್ಗೆ ಇವಾಗ ನೀವು ಔಷಧಿ ಸಿಂಪರಣೆ ಅಂತ ಬಂದಾಗ ಕೇವಲ ಶುಂಠಿಗೆ ಮಾತ್ರ ಅಲ್ಲ, ಯಾವುದೇ ಬೆಳೆಗಾದ್ರೂ ಕೂಡ ರೈತರಿಗೆ ಈ ಕ್ರಿಮಿನಾಶಕಗಳನ್ನ ಬಳಸ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಇದನ್ನ ಬಳಸ್ಬೇಕಾದ್ರೆ ನೀವು ಅದನ್ನ ಸಿಂಪರಣೆ ಮಾಡ್ಬೇಕಾದ್ರೆ ನಮಗೆ ಹಾನಿ ಆಗದೇ ಇರೋ ರೀತಿ ಯಾವ ರೀತಿ ಅದನ್ನ ಸಿಂಪರಣೆ ಮಾಡ್ತೀರಿ? ಮನುಷ್ಯನಿಗೆ ತೊಂದರೆ ಆಗದೆ ಇರ್ತಾರ, ಅಥವಾ ನಮ್ಮ ಶರೀರ ಸೇರದೇ ಇರೋ ತರಕ್ಕೆ ಅದನ್ನ ಹೇಗೆ ನೀವು ಸುರಕ್ಷತೆ ತಗೊಳ್ತೀರಿ? ಏನಾಗಿದೆ ಸರ್, ಮೊದಲು ಬೆನ್ ಪ್ಯಾಕೋ ಅಂತಂದ್ರೆ ಔಷಧಿ ಕ್ಯಾನ್ ಸ್ಪ್ರೇಯರ್ ಬತ್ತಿತ್ತು ಒತ್ತದು, ಹೀಗಾಗಿ ಹಂಗಾಗಿ ಈಗ ಅದೇನು ಇಲ್ಲ ಸರ್. ಈಗ ಮಾಮೂಲು ಮೋಟ್ರು ಅದೇ ಬೆನ್ ಪ್ಯಾಕಲ್ಲೇ ಮೋಟ್ರ್ ಬಿಟ್ಬಿಟ್ಟಿದ್ದಾರೆ. ಕರೆಂಟ್ ಚಾರ್ಜರ್ ಕ್ಯಾನ್ ಬಂದಿದೆ. ಕ್ಯಾನ್ ಅಲ್ಲಿ ಈಗ ಭಾರಿ ಸೂಪ್ ಇದಾಗಿದೆ ಸರ್. ಮಾಸ್ಕ್ ಹಾಕತ್ತೀವಿ, ಮಾಸ್ಕ್ ಹಾಕೊಂಡು ಕೈಗೆ ಗ್ಲೌಸ್ ಹಾಕೊಂಡು ಮಾಮೂಲು ಇದ್ ಮಾಡ್ತಿದೀವಿ. ಸುರಕ್ಷತಾ ಕ್ರಮ ಎಲ್ಲ ತಗೊಳ್ತೀನಿ ಸರ್. ಈಗ ಒಬ್ಬರೇ ಮಾಡಕ್ಕಾಗಲ್ಲ, ಅದು ಲೇಬರು ಕರ್ಕೋಬೇಕು. ಈಗ ನಾನು ಒಬ್ಬನೇ ಇರೋದ್ರಿಂದ ನಾನು ಒಬ್ಬನೇ ಮಾಡಕ್ಕಲ್ಲ. ಮಕ್ಕಳು ಚಿಕ್ಕವು, ಒಬ್ರು ಓದ್ತಾ ಇದಾರೆ. ಏನ್ ಮಾಡ್ತಾ ಇದಾರೆ ಮಕ್ಕಳು? ಒಬ್ರು ಪಿ ಯು ಸಿ ಮಾಡ್ತಾ ಇದ್ದಾನೆ, ಸೈನ್ಸ್ ತಗೊಂಡಿದ್ದಾನೆ ದೊಡ್ಡವನು. ಮೈಸೂರಲ್ಲಿ ಹಾಸ್ಟೆಲ್ ಸೇರಿಸಿದಿರ? ಹಾಸ್ಟೆಲ್ ಗಿಸ್ಟೆಲ್ ಎಲ್ಲ ಅಲ್ಲೇ. ಇನ್ನೊಬ್ನು ಫೋರ್ತ್ ಕೋಟೆಲಿ. ಈಗ ನಿಮ್ಮ ಶ್ರೀಮತಿಯವರ ಹೆಸರು ಹೇಳಿ, ಕೆಲಸಗಳಿಗೆ ಹೇಗೆ ಪ್ರೇರಣೆಯಾಗಿ ನಿಮಗೆ ಸಪೋರ್ಟ್ ಮಾಡ್ಕೊಂಡಿದ್ದಾರೆ? ಈಗ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ನಮ್ಮ ಮನೆಯವರು ನಾಗಲತ್ತ ಅಂತ, ನಮ್ಮ ಅಕ್ಕನ ಮಗಳೇ ಆಗಿರೋದು. ಹಂಗಾಗಿ ನಮ್ಗೆ ಈಗ ಸದ್ಯಕ್ಕೆ ಯಾವುದೇ ಕೆಲಸ, ಜಮೀನ್ ಕೆಲಸ ಆಗಲಿ, ನಮ್ಮಲ್ಲಿ ಅರ್ಧ ಅವರೇ. ಹೆಂಗಸರಿಗೆ ಏನಂದ್ರೆ ಮಕ್ಕಳ ಪಾಲನೆ ಅಡುಗೆ ಮಾಡಿಕೊಡೋದ್ರಲ್ಲೇ ಅವ್ರ ಕೆಲಸ ಅಲ್ಲಿಗೆ ಸಾಕಾಗಿರುತ್ತೆ. ಅಂಥದ್ರಲ್ಲಿ ನಿಮ್ಮ ಕೃಷಿ ಕೆಲಸಕ್ಕೆ ಅವರು ನೀವು ಅರ್ಧ ಅಂತಾರಲ್ಲ, ಅದು ಹೇಗೆ ನಿಮ್ಮ ಅರ್ಧ ಜವಾಬ್ದಾರಿ ತಗೊಂಡ್ರು ಅಂತ ಸ್ವಲ್ಪ ಹೇಳಿ. ಈ ಕೃಷಿಗೆ ಅಂತಂದ್ರೆ ನಮ್ಗೆ ಸದ್ಯಕ್ಕೆ ಅವ್ರು ಇಲ್ಲದೆ ಹೋದ್ರೆ ಒಂದ 5 ಆಳು ಕೆಲಸ ಮಾಡಲ್ಲ ಅನ್ನಂಗೆ ಅದ ಸರ್. ನಮ್ಗೆ ಸದ್ಯಕ್ಕೆ ಅಡುಗೆ ಮಾಡಿಬಿಟ್ಟು ಆಳುಗಳ ಜೊತೆಲಿ ನಿಂತ್ಕೊಂಡು ಆಳುಗಳ ಜೊತೆಲಿ ನಾನು ಇರಲಿ ಇಲ್ಲದೆ ಇರಲಿ, ನನಗೆ ಅದು ಇದು ಕೆಲಸ. ನಾನು ದೇವಸ್ಥಾನದ ಈಗ 13 ವರ್ಷದಿಂದ ದೇವಸ್ಥಾನ ಕಾರ್ಯದರ್ಶಿ ಆಗಿದ್ದೀನಿ. ನಮ್ಮ ವೇಣುಗೋಪಾಲ ಸ್ವಾಮಿ ಟ್ರಸ್ಟಲ್ಲಿ ನಾನೇ ತೆಗೆದು ದೇವಸ್ಥಾನ ಕಾರ್ಯದರ್ಶಿ ಆಗಿರೋದು. ಈಗ ಆಗ ಹಂಗಾಗಿ ಅಲ್ಲಿ ಕೆಲಸ ಅದು ಏನಾರು ಅಲ್ಲಿ ಹೊಂಟೋಯ್ತು ಅಂತಂದ್ರು, ನಮ್ಮನೇಲಿ ಎಷ್ಟೇ ಲೇಬರ್ ಬಂದಿರಲಿ ಅವ್ರಿಗೆ ಊಟ ತಿಂಡಿ ಮಧ್ಯಾಹ್ನ ಬೆಳಿಗ್ಗೆ ಎಲ್ಲ ಕೊಟ್ಕೊಂಡು ಆಳುಗಳ ಜೊತೆ ನಿಂತ್ಕೊಂಡು ಈಗ ನೋಡಿ, ಈಗ ಇವತ್ತು ಚೆಲ್ಮಲ್ಗೆ ಚೆಂಡು ಇದು ಬೀಜ 2 ಎಕರೆ ಚೆಂಡು ಹಾಕ್ಸ್ತಿದ್ದೀನಿ. ಚೆಂಡು ಬೀಜ ಉಚ್ಚಾ ಇದ್ದಾರೆ 2 ಆಳು ಕರ್ಕೊಂಡು. ಚೆಂಡು ಅಂದ್ರೆ ಈ ಚೆಂಡು ಮಲ್ಲಿಗೆ ಹೂವನ್ನ ನೀವೀಗ ನಿಮ್ ಜಮೀನಲ್ಲಿ ಹಾಕೊಳ್ತಾ ಇದೀರಿ, ಯಾಕೆ ಹಾಕ್ಬೇಕು ಅನ್ನಿಸ್ತು ನಿಮ್ಗೇನಾರು ಅದರಿಂದ ಮುಂದೆ ಲಾಭ ಇದೆ ಅಂತ ಅನಿಸ್ತಾ? ಲಾಭ ಏನಾಗಿದೆ ಸರ್, ಈಗ ಮಳೆ ಎಷ್ಟೇ ಮಳೆ ಆದರೂ ಸರಿ ಅದು ಇದಾದ್ರೂ ಸರಿ, ಈಗ ರೈಟು ಮೊದಲು ಬರೀ 5 ರೂಪಾಯಿ ಇದ್ದಾಗಲೂ ಆಗ್ತಿದ್ವು, ಈಗ ಏನಾಗಿದೆ ಅಂದರೆ 7.5 ಇತ್ತು, ಹೋದ ಸರಿ 7.5 ಇತ್ತು, ಈ ಸರಿ 8 ರೂಪಾಯಿ ಮಾಡಿದ್ದಾರೆ. ಏನಾಗಿದೆ ಅಂದರೆ ಮಳೆ ಆಗಲಿ ಏನಾಗಲಿ ನಮ್ಮದು ಬೋರ್ ಇದೆ, ಆಮೇಲೆ ಜಮೀನುಗಳು ಅದು ಅದ್ಬಿಟ್ಟು ಅದು ತಗೊಂಡು ಹಿಂದ್ಗುಟ್ಟ ಗೇಲ್ ಹಾಕ್ಬಿಡ್ಬೋದು ಸರ್. ಈಗ 2 ಎಕರೆ ಚೆಂಡು ತಗೊಂಡು ಅಂತಂದ್ರೆ ಚೆಂಡು ಒಳ್ಳೆ ಕರೆಕ್ಟಾಗಿ ಜೂನ್ ಜುಲೈ ತಿಂಗಳಿಗೆಲ್ಲ ಬಂದ್ಬಿಟ್ಟಿರ್ತದೆ, 3 ತಿಂಗಳಲ್ಲಿ ಕಟಾವ ಆಯ್ತದೆ. ಕಟಾವ ಆದ ತಕ್ಷಣ ಹಿಂದ್ಗುಟ್ಟ ಮಾಮೂಲು ಇನ್ನೊಂದು ಬೆಳೆ ತಗೊಬಿಡ್ಬೋದು, ಮುಸ್ಕುನ್ ಜೋಳನಾರ ಹಾಕ್ಬೋದು, ಇಲ್ಲಾಂದ್ರೆ ಗೇಲಾರ ಬಿಡ್ಬೋದು, ಒಳ್ಳೆ 2 ಬೆಳೆ ಮಾಡ್ಕೋಬೋದು. ಆಮೇಲೆ ಅಷ್ಟೇನು ರಿಸ್ಕ್ ಇರಲ್ಲ, ಆಳು ಮಳೆ ಹುಯ್ತಿದ್ರು ಕುಯ್ಬೋದು. ಈ ಭತ್ತನಾಗಲಿ ಮಳೆ ಆದ್ರೆ ವೇಸ್ಟ್ ಆಯ್ತದೆ ಅನ್ನಂಗಿಲ್ಲ, ಏನಿಲ್ಲ. ಚೆಂಡು ವ್ಯವಸಾಯ ಚೆನ್ನಾಗಿ ಮಾಡ್ಕೊಬಿಟ್ರೆ 1 ಎಕರೆ ಕನಿಷ್ಠ ಅಂತಂದ್ರೆ 13 ಗಂಟೆ ಬೆಳಿಬಹುದು ಚೆಂಡುವಿನಲ್ಲಿ. ಅಂದ್ರೆ ಈಗೆಲ್ಲ ಅದು ಸಸಿ ಮಡಿ ಎಲ್ಲ ಎಲ್ತಂದ್ರೆ ನೀವೇ ಮಾಡ್ಕೊಂಡಿದ್ರ ಬಿತ್ತನೆ? ಇಲ್ಲ, ಕಂಪ್ನಿಯವರು. ಈಗ ಓಮಿನಿ ಆಕ್ಟಿವ್, ಎವಿಟಿ ಒಂಥರ, ಇನ್ನು CCGB ಅಂತ ಆರಾಮ್ನಿಂದ ತಂದ್ರೆ ಅವರೆಲ್ಲ ಅವರೇ ಬಂದು ಸಪ್ಲೈ ಮಾಡ್ಕೊಡ್ತಾರೆ ಬೀಜನ. ಅಂದ್ರೆ ನಾವು ಬೀಜ ಕೊಡ್ತಾರ, ಬೀಜ ಈಗ ಒಟ್ಲು ಮಾಮೂಲು ಶುಂಠಿ ಹೆಂಗ ಬೆಡ್ ಮಾಡ್ತೀವಿ ಹಂಗೆ ಬೆಡ್ ಮಾಡಿಸಿವಿ. ಬೀಜ ತಗೊಂಡು ನೀವು ಒಟ್ಲು ಮಾಡಿ ಅದನ್ನ ಗಿಡ ಸಸಿ ಮಾಡ್ಕೋಬೇಕು. ಅವರೇ ಬೀಜ ಬೀಜ ಕೊಡ್ತಾರ, ಅವರು ಹೂ ಬಂದಾಗ ಅವರು ಅಮೌಂಟ್ ಬೀಜದ ಏನು ಇಡ್ಕೋತಾರ, ಔಷಧಿ ಏನು ಕೊಟ್ಟಿರ್ತಾರ ಅವರೇ ಕೊಡ್ತಾರ, ಔಷಧಿನ ಇಡ್ಕೋತಾರ. ನಾವು ಬ್ಯಾಡಿ ಔಷಧಿ ತಗೊಂಡು ಹೊಡಿತೀವಿ ಅಂತಂದ್ರೆ ಹೊಡಿಬೋದು. ನಾವು ಸಿಂಪಡಣೆ ಮಾಡ್ತೀವಿ ಔಷಧಿನ, ನೀವು ಅಂಗಡಿ ಗೊಬ್ಬರದ ಅಂಗಡಿಯಲ್ಲಿ ತಗೊಂಡು ಅಂತಂದ್ರೆ ಅದನ್ನು ಮಾಡ್ಕೋಬಹುದು, ಇಲ್ಲಾಂದ್ರೆ ಅವರೇ ಕೊಡ್ತಾರ, ಆ ಕಂಪ್ನಿಯವರು ಕೊಡ್ತಾರ. ಅಂದ್ರೆ ಈ ಮಾರುಕಟ್ಟೆ ಏನಾದ್ರು ಇವಾಗಲೇ ಕಂಡುಕೊಂಡಿದ್ದೀರಾ ಚೆಂಡು ಹೂಗೆ? ಇಲ್ಲ ಸರ್, ಅವರೇ ಕೊಡ್ತಾರ, ಅವರೇ ಬರ್ತಾರ, ಲಾರಿ ಕಳಿಸ್ತಾರ, ಅವರೇ ಚೆಂಡು ಅವರೇ ತಗೊಂಡು ಹೋಗ್ತಾರೆ. ಅವರೇ ಹೂ ಎಲ್ಲ ಅವರೇ ಸರ್, ನಮ್ಗೆ ಅದ್ರಲ್ಲೇ ರಿಸ್ಕ್ ಇಲ್ಲ. ಕೂದು ಆಳುಗಳು ಕರ್ಕ ಕುಯ್ಯೋದು ಅಷ್ಟೇ ನಮ್ ಜವಾಬ್ದಾರಿ. ಕೂದು ಅವರೇ ಮಾಮೂಲು ತೂಕ ಮಾಡ್ಕೊಂಡು ತಗೊಂಡು ಹೋಗ್ತಾರ, ಅದೇನು ರಿಸ್ಕ್ ಇಲ್ಲ ನಮ್ಗೆ. ಅವಾಗ ಅಂದ್ರೆ ಅಂದಿನ ಮಾರುಕಟ್ಟೆ ದರ ಏನಿರ್ತದೆ ಅದನ್ನ ಕೊಟ್ಟು ತಗೊಂಡು ಹೋಗ್ತಾರೆ. ಅಂದಿನ ದರ ಅಂತೆಲ್ಲ ಫಿಕ್ಸ್ ಆಗೋಗಿದೆ ಸರ್, 8 ರೂಪಾಯಿ ಫಿಕ್ಸ್ ಆಗಿದೆ ಇವಾಗಲೇ. ಫಿಕ್ಸ್ ಬೀಜ ಉಯ್ಯಕ್ ಮುಂಚೆಗೆ ಫಿಕ್ಸ್ ಆಗಿದೆ. ಈಗೇನಾರ ಅದು ರೇಟ್ ಜಾಸ್ತಿ ಆಗ್ಬಿಟ್ಟಿದ್ರೆ ನಿಮ್ಗೆ ಲಾಸ್ ಆಗಲ್ವಾ? ಹಂಗೇನಿಲ್ಲ ಸರ್, ಅದು ರೇಟ್ ಜಾಸ್ತಿ ಆಗಲ್ಲ, ಒಂದು 4-5 ತರ ಕಂಪ್ನಿ ಇದೆ. ಈಗ ಒಟ್ಟಲ್ಲಿ ನಮ್ಗೆ ಏನಾಗಿದೆ ಅಂತಂದ್ರೆ ಅವ್ರು ಬೀಜ ಕೊಟ್ಟಿರ್ತಲ್ಲ ನಮ್ಗೆ ಅಷ್ಟೇನು ಲಾಸ್ ಆಗಲ್ಲ ಸರ್, 8 ರೂಪಾಯಿ ಮಾಡಿರೋದ್ರಿಂದ ಈಗ ಲಾಸ್ ಆಗಲ್ಲ. ಒಟ್ಟಿನಲ್ಲಿ ನಿಮ್ಗೆ ನಷ್ಟವಾಗದೆ ಇರೋತಿರ ಇದೊಂದು ಹೂವಿನ ಕೃಷಿನ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಇದು ನಿರಂತರವಾಗಿ ಮಾಡ್ತೀರಾ ಚೆಂಡು ಹೂ ಕೃಷಿನ? ಮಾಡ್ತಾ ಇದ್ದೇನೆ ಸರ್, ಇದು ಒಂದು 8-10 ವರ್ಷದಿಂದ ಮಾಡ್ತಿದ್ದೇನೆ ಸರ್. ಹೌದಾ? ಒಂದು 1-2 ಎಕರೆ ಅಷ್ಟು ಹಾಕ ಬರ್ತಾ ಇದ್ದೀನಿ ಸರ್. ಇದು ಅಂದ್ರೆ ನೀವು ನೋಡಿ, ಕಬ್ಬಿನಲ್ಲಿ ಮಾಡ್ತೀರಿ, ಶುಂಠಿ ಮಾಡ್ತಿದ್ದೀರಿ, ಚೆಂಡು ಮತ್ತೆ ಬೇರೆ ಏನ್ ಮಾಡಿದೀರಿ? ಭತ್ತ ಬೆಳೀತಿದ್ದೀನಿ ಸರ್, 1-4 ಎಕರೆ ಭತ್ತ, 4 ಎಕರೆ 5 ಎಕರೆ ಭತ್ತ ಹಾಕ್ತಿದ್ದೀನಿ ಸರ್. ಭತ್ತ ಅಂದ್ರೆ ನಿಮ್ಗೆ ಊಟಕ್ಕೆ ಆಗಿ ಸರಾಸರಿ ಎಷ್ಟು ಲಾಭ ಮಾಡಬಹುದು ಅಂತ ಅನ್ಕೊಂಡಿದ್ದೀರಿ ರವಿಕುಮಾರ್? ಸರ್ ಮೊದ್ಲೆಲ್ಲ ಒಂದ 30-35, ಈಗೇನ ಹಂಗಾಗಿದೆ ಅಂತಂದ್ರೆ ಈಗ ಸದ್ಯಕ್ಕೆ 25-30 ತೂಕ ಬೆಳಿತೀವಿ ಸರ್. ಈಗ 4 ಎಕರೆ ಅಂತಂದ್ರೆ ನಾವು 4 ಎಕರೆ ಅಂತ, ಈಗ ಮಕ್ಕಳು ಜಾಸ್ತಿ ಇಲ್ವಲ್ಲ, ಎಲ್ಲರೂ ಚಿಕ್ಕವರಲ್ವಾ, ಹಂಗಾಗಿ ನಾವು ಇರೋದ್ರಿಂದ ಒಂದು ಸ್ವಲ್ಪ ಒಂದು 10-15 ಮುಟ ಭತ್ತ ಮಾಡಿಕತ್ತೀವಿ. ಊಟಕ್ಕೆ ಮಾಡಿಕೊಡ್ತೀರಿ? ಊಟಕ್ಕೆ ಊಟದ ಭತ್ತನೇ ಬೇರೆ ಹಾಕ್ಸ್ಕತ್ತೀವಿ, ಸಣ್ಣ ಭತ್ತ ಹಾಕತ್ತೀವಿ. ಇನ್ನು ಜ್ಯೋತಿ ಭತ್ತ ಹಾಕೊಂಡು ಮಾರ್ಬಿಡ್ತೀನಿ ಸರ್. ನಾವು ಹುಲ್ಲಾಯ್ತದ, ದನಗಳಿಗೆ ರಾಸುಗಳಿಗೆಲ್ಲ ಹುಲ್ಲಾಯ್ತದ, ಆಮೇಲೆ ನಮ್ಗೆ ಉಲ್ಲೇಬೇ ಇಂಪಾರ್ಟೆಂಟ್ ಸರ್, ಅಷ್ಟು ನಾವು ಜಾಸ್ತಿ ಇದು ಮಾಡ್ಕೊಂಡಿದ್ವಿ, ಪಾರಮ್ ಹುಲ್ಲು ಹಾಕೊಂಡಿವಿ, ಇದು ಮಾಡ್ಕೊಂಡಿದ್ದೀವಿ ಸರ್. ಈಗ ಈ ಉಳುಮೆಗೆಲ್ಲ ನೀವು ಇಷ್ಟು 10 ಎಕರೆ ಜಮೀನು ಇದೆ, ಕೇವಲ ಒಂದು ಜೊತೆ ಹಸು ಇದೆ ಉಳುಮೆಗೆ, ಮತ್ತೆ ಒಂದು ಪವರ್ ಟಿಲ್ಲರ್ ಅಂತ ಹೇಳ್ತಿದ್ದೀರಿ, ಸಾಕಾಗುತ್ತಾ ನಿಮ್ಗೆ ಇಷ್ಟರಲ್ಲಿ ಉಳುಮೆ ಮಾಡೋದಕ್ಕೆ ಜಮೀನೆಲ್ಲ? ಈಗ ನಮ್ಗೆ ಮೊದಲು ಟ್ರ್ಯಾಕ್ಟರ್ 2 ಇದೆ ಸರ್, ನಮ್ಮ ಹತ್ರ 2 ಟ್ರ್ಯಾಕ್ಟರ್ ಇದೆ. ನಾವು ಈಗ ಮಕ್ಳು ಚಿಕ್ಕವ್ ಅಂದ್ಬಿಟ್ಟು ನೋಡ್ಕೊಳಕ್ ಆಯ್ತೆ, ಎಲ್ಲ ರಿಸ್ಕ್ ಎಲ್ಲ ಜಮೀನು ನೋಡ್ಕೋಬೇಕು, ಅದು ನೋಡ್ಕೋಬೇಕು. ಆಮೇಲೆ ಈಗ ಇತ್ತೀಚೆಗೆ ಎಲ್ಲ ಟ್ರ್ಯಾಕ್ಟರ್ ಹೆಚ್ಚಾಗ್ಬಿಟ್ರು, ಡ್ರೈವರ್ ಅವಶ್ಯಕತೆ ಇರೋದ್ರಿಂದ ಬ್ಯಾಡಿ ಅಂದ್ಬಿಟ್ಟು ಕೊಟ್ಬಿಡ್ತೀನಿ. ಈಗ ಏನಪ್ಪ ಅಂತಂದ್ರೆ ಮಾಮೂಲು ಉಳುಮೆ ಮಾಡ್ಸ್ಕತ್ತೀನಿ ಬೇರೆ ಬಾಡಿಗೆ ಟ್ರ್ಯಾಕ್ಟರ್ನಲ್ಲಿ. ಈ ಕಬ್ಬಿನ ವ್ಯವಸಾಯ ಮಾಡೋಕ್ಕೂ, ಬಾಳೆ ವ್ಯವಸಾಯ ಮಾಡೋಕ್ಕೂ, ಎಲ್ಲಕ್ಕೂ ಟಿಲ್ಲರ್ ಯೂಸ್ ಮಾಡ್ತೀನಿ. ಚೆಲ್ಮಾಲ ಚೆಂಡು ಹೂಗು ಮಾಡ್ತೀನಿ ಸರ್. ಅದು ಅಂದ್ರೆ ಚೆಂಡು ಹೂಗೆ ಅಂದ್ರೆ ನಾಟಿ ಮಾಡೋದಕ್ಕೆ ಮುಂಚೆಲೋ, ನಾಟಿ ಆದ್ಮೇಲೆ? ನಾಟಿ ಆದ್ಮೇಲೆ ಗಿಡ ಒಂದು 15 ದಿನ 20 ದಿನ ಕಳೆದ ತಕ್ಷಣ ಟಿಲ್ಲರ್ ಯೂಸ್ ಹೊಡಿತೀನಿ ಸರ್. ಈಗ ಕುಂಟೆ ಎತ್ತನೋ ಜಾಸ್ತಿ ಕಟ್ಟದೇ ಇಲ್ಲ ಸರ್. ಅದೇ ಮುಂಚೆ ಕುಂಟೆ ಹೊಡಿತಾರೆ, ಈಗ ಟಿಲ್ಲರ್ ಕಟ್ಟೆ ಹೊಡಿಬೋದು, ಟಿಲ್ಲರ್ಲೆ ಹೊಡಿಬೋದು ಸರ್. ಫಸ್ಟ್ ಕ್ಲಾಸ್ ಆಗೋಯ್ತು, ಕಳ ಎಲ್ಲ ಏನು ದಿಂಡೆಲ್ಲ ಏರ್ಕೊಂಡು ಒಳ್ಳೆ ಫೈನ್ ಆಗೋಯ್ತು ಸರ್. ಹಂಗಾಗಿ ಒಳ್ಳೆ ಇಳುವರಿ ಬರುತ್ತೆ ಸರ್. ಕಬ್ಬಿ ಆಗಲಿ, ಬಾಳೆ ಆಗಲಿ, ನಮ್ಗೆ ಚೆಂಡು ಆಗಲಿ, ದಿಂಡಿ ಏರಾಕೊಂಡು ಆಳು ಕರ್ಕೊಂಡು ದಿಂಡಿ ಏರಾಕ್ತೀನಿ. ಈಗೇನು ಏರಾಕಂಗೆ ಇಲ್ಲ ಸರ್, ಮಾಮೂಲು ರಿವರ್ಸ್ ಕೇರ್ ಅಲ್ಲಿ ಹೊಡಿತೀವಿ ಸರ್, ರಿವರ್ಸ್ ಕೇರ್ ಹೊಡೆದ್ಬಿಟ್ಟು ದಿಂಡಿ ಏರಾಕ್ಬಿಡ್ತೀನಿ ಸರ್. ಈಗ ರವಿಕುಮಾರ್, ಇವಾಗ ನಿಮ್ಮ ಮಗ ಓದ್ತಾ ಇದ್ದೇನೆ ಅಂತಾರೆ, ಓದಲಿ ಒಳ್ಳೇದಾಗಲಿ, ಓದಾದ ನಂತರ ಅವನೇನಾದ್ರು ಇಲ್ಲ ನಾನು ಕೃಷಿ, ನಮ್ಮ ಅಪ್ಪ ಕೃಷಿಯಿಂದ ಚೆನ್ನಾಗಿ ದುಡಿಮೆ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಬದುಕ್ತಾ ಇದ್ದಾರೆ, ನಾನು ಕೃಷಿಗೆ ಬರ್ತೀನಿ ಮಾಡ್ತೀನಿ ಅಂತ ಹೇಳಿದ್ರೆ ನೀವೇನಂತೀರಿ? ಕೃಷಿ ಈಗ ಅಂತಂದ್ರೆ ಅವನ ಆಸಕ್ತಿ ಏನಿದೆ ಏನೋ ನನ್ಗೆ ಗೊತ್ತಿಲ್ಲ ಸರ್. ಅದು ಅವನು ಏನಾರು ಅಕಸ್ಮಾತ್ ಈಗ ಓದ್ತೀನಿ ಅಂತಂದ್ಬಿಟ್ಟು ಆಸಕ್ತಿಯಿಂದ ಮಾಮೂಲು PC MC ತಗೊಂಡಿದ್ದ, ಕಂಪ್ಯೂಟರ್ ಸೈನ್ಸ್ ತಗತ್ತೀನಿ ಅಂದ್ಬಿಟ್ಟು. ಅದಾಗಿ ಇದ್ದಕ್ಕಿದ್ದಂಗೆ PC MBA ತಗೋಬೇಕು ಅಂದ್ಬಿಟ್ಟು PC MBA ತಗೊಂಡು ಓದ್ತಾ ಇದ್ದಾನೆ. ಬೈ ಚಾನ್ಸ್ ಏನಾರು ಅವನ ಆಸೆ ಏನಿದೆ ಏನು ಕತ್ತ, ನಾವು ಇಂಥದ್ದೇ ಮಾಡುವಂತ ಬಲವಂತನೂ ಮಾಡೋಕ್ಕಾಗಲ್ಲ ಮಕ್ಕಳ. ಬೈ ಚಾನ್ಸ್ ನೋಡ್ಬಿಟ್ಟು ಬಂದ್ಬಿಟ್ರೆ ಅವನು ಒಟ್ಲಿ ರಾಜ್ಯದಿಂದಲ್ಲಿ ಬಂದಾಗ ಎಲ್ಲ ಥರದಲ್ಲೂ ಮಾಡ್ತಾನೆ ಸರ್. ಜಮೀನು ಕೆಲಸ ಏನೇ ಮಾಡಿದ್ರು, ಟ್ರ್ಯಾಕ್ಟರ್ ಹೊಡೆದ, ಟಿಲ್ಲರ್ ಹೊಡೆದ, ಎಲ್ಲ ಪ್ರತಿಯೊಂದು ಮಾಡ್ತಾನೆ ಸರ್. ಈಗಲೇ ಅವನಿಗೆ ಕೃಷಿ ಜೀವನದ ಅನುಭವವನ್ನು ಪಾಠವನ್ನು ಕಲಿಸ್ತಾ ಇದ್ದಾರೆ. ನಮ್ಮಲ್ಲಿ ರೈತರ ಮಕ್ಕಳು ಅಂತಂದ್ಮೇಲೆ ನೋಡಿದಾಗ ಎಲ್ಲ ರೈತರ ಮಕ್ಕಳು ಹೆಂಗ ಅಂದ್ರೆ ಸದ್ಯಕ್ಕೆ ರೈತರುಗೆ ಅಳವಡಿಸ್ಕೊಬಿಟ್ಟಿದ್ದಾರೆ ಸರ್. ಅವರು ಓದಕ್ಕೂ ಸರಿಯಾಗಿದ್ದಾರೆ ಮತ್ತು ಬಂದಾಗ ಒಂದಿನೂ ಪ್ರಿಯ ಕೂತ್ಕೊಳ್ಳ ಸರ್. ಇದು ರವಿಕುಮಾರ್ ಅವರು, ಇತ್ತೀಚೆಗೆ ರಾಸಾಯನಿಕವನ್ನ ಕಡಿಮೆ ಮಾಡ್ಕೋಬೇಕು, ಸಾವಯವದ ಕಡೆ ಮರಳಬೇಕು ಅಂತ ಎಲ್ಲ ಕಡೆ ಕೂಗಿದೆ, ಭೂಮಿಯ ಒಂದು ಫಲವತ್ತತೆ ಹಾಳಾಗ್ತದೆ ರಾಸಾಯನಿಕ ಕೃಷಿಯಿಂದ ಅಂತ. ಈ ರೀತಿಯಾಗಿ ನೀವು ಸಾವಯವದ ಕಡೆ ಮಾಡಬೇಕು ಅಂತ ನಿಮಗೆ ಅನಿಸಿಲ್ವಾ, ಸಾವಯವ ಕೃಷಿ ನಡೆಸಬೇಕು ಅಂತ? ಸರ್, ಆರ್ಗ್ಯಾನಿಕ್ ಗೊಬ್ಬರನ ಒಬ್ರು ನಮ್ಮ ಇಲ್ಲಿ ಲಕ್ಷ್ಮೀಪುರ ಅಂತ ಐತೆ, ಅವರು ಶುಂಠಿಗೂ ಕೊಟ್ಟಿದ್ರು, ಬಾಳೆಗೂ ಕೊಟ್ಟಿದ್ರು ಸರ್. ಈ ಎರೆಹುಳ ಗೊಬ್ಬರ ಅದು ಇದು ಎಲ್ಲ ನಮ್ಮಲ್ಲೇ ಒಂದು ಎರೆಹುಳ ತೊಟ್ಟಿ ಮಾಡಿಸಿ ಎಲ್ಲಟ್ನು ಮಾಡಿಸ್ರು ಸರ್. ಅದು ಬೆಳೆನ ಒಂದು ಸ್ವಲ್ಪ ಆದಷ್ಟು ಇದಾಗಿ ತರಲಿಲ್ಲ ಸರ್, ಇಳುವರಿ ಕಮ್ಮಿ ಆಗೋಯ್ತು. ನಮ್ಗೆ ಒಂದು ಸ್ವಲ್ಪ ಈ ರಾಸಾಯನಿಕನೂ ಯೂಸ್ ಮಾಡ್ಬೇಕು ಅನ್ನಂಗೆ ಆಗೋಯ್ತು. ಈಗಲೂ ನಾನು ಎಷ್ಟೋ ಸರಿ ಆರ್ಗ್ಯಾನಿಕನು ಯೂಸ್ ಮಾಡ್ತಾ ಇದ್ದೀನಿ. ಅಂದ್ರೆ ನೀವೇ ಸ್ವತಃ ಈ ಸಾವಯವ ಗೊಬ್ಬರವನ್ನು ತಯಾರ್ ಮಾಡೋದು, ಎಲೆ ಗೊಬ್ಬರವನ್ನು ತಯಾರ್ ಮಾಡೋದು, ಕೊಡುಗೆ ಗೊಬ್ಬರ ಮಾಡೋದು, ಈ ತರದೇನು ಮಾಡ್ಲಿಲ್ವಾ? ಮಾಡಿದೆ ಸರ್. ಈಗ ತೊಟ್ಟಿ ತೊಟ್ಟಿ ಕೊಟ್ಟಿದ್ದಾರೆ ಸರ್ ನಮ್ಗೆ. ಅದ್ರಲ್ಲಿ ಮಾಮೂಲು ಗಂಜಲ ಉಯ್ಯೋದು, ಸೊಪ್ಪು ತರದಾಕೋದು, ಮೇಲೆ ತೊಪ್ಪೆ ಕಲಸಿ ಉಯ್ಯೋದು, ಹಂಗ ಮಾಡಿ ಆ ಗೊಬ್ಬರನು ಮಾಡ್ಕೊಂಡಿದ್ದೀನಿ ಸರ್. ನಾನು ಮಾಡಿ ಅದನ್ನ ಪ್ರಯೋಗ ಮಾಡಿದ್ರ? ಮಾಡಿದ್ದೀನಿ ಸರ್. ಅದು ಆಗ್ತಿದ್ದಾನೆ ಸರ್. ಈಗ ಸುಮಾರು ಒಂದ 10 ಟನ್ 20 ಟನ್ ಅದೇ ಗೊಬ್ಬರ ಆಯ್ತದ ಸರ್. ನಮ್ಗೆ ಬಳಸಿದ್ದೀನಿ ಸರ್, 2-3 ವರ್ಷದಿಂದ ಬಳಸ್ತಿದ್ದೀನಿ. ಅದೇ ಸರ್, ಮಾಮೂಲು ಏನಾಗಿದೆ ರಾಸಾಯನಿಕನು ಜೊತೆ ಕೊಟ್ಬಿಡ್ತೀವಲ್ಲ, ಅದರಿಂದ ಇದು ಏನ್ ತೊಂದ್ರೆ? ರಾಸಾಯನಿಕ ಒಂದೇ ಸರಿ ರಾಸಾಯನಿಕ ಮುಕ್ತವಾಗಿ ನಿಮಗೆ ಮಾಡಕ್ ಸಾಧ್ಯ ಆಗಿಲ್ವಾ? ಸಾಧ್ಯ ಆಗಿಲ್ಲ ಸರ್. ಸದ್ಯಕ್ಕೆ ಸಾಧ್ಯ ಅಂತಂದ್ರೆ ಈ ರಾಸಾಯನಿಕ ಒಂದ್ ಸ್ವಲ್ಪ ಹಾಕ್ಲೇಬೇಕು ಸರ್. ಒಂದ್ ಸ್ವಲ್ಪ ಮೇಲ್ಗೊಬ್ಬರವಾಗಿ ರಾಸಾಯನಿಕವನ್ನು ಕೊಡಲೇಬೇಕಾಗ್ತದೆ. ಒಳ್ಳೇದು ರವಿಕುಮಾರ್ ಅವರೇ, ಇದುವರೆಗೆ ನಿಮ್ಮ ಈ ಕೃಷಿ ಜೀವನದ 7 ಬೀಳುಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ. ಅದೇ ರೀತಿಯಾಗಿ ನಿಮ್ಮ ಜೊತೆಯಲ್ಲಿ ಯಾರು ನಮ್ಮ ಕೃಷಿಕರು ನಿಮ್ಮ ಕೃಷಿ ಜೀವನದ ಅನುಭವಗಳನ್ನು ನಿಮ್ಮ ಜೊತೆ ನೇರವಾಗಿ ಮಾತಾಡಿ ಹಂಚ್ಕೊಳ್ಬೇಕು ಅಂದರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಕೇಳುವರಿಗೆ ಹೇಳಿ. ನನ್ನ ಮಾಮೂಲ್ ಮೊಬೈಲ್ ನಂಬರು 8100550791, 8105050791. ಇನ್ನೊಂದು ಸರಿ ಹೇಳಿ. 8105050761 ನನ್ನ ಮೊಬೈಲ್ ನಂಬರು. ಒಳ್ಳೆಯದು ರವಿಕುಮಾರ್, ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಮಿಶ್ರ ಕೃಷಿಯಲ್ಲಿನ ಅನುಭವವನ್ನು ಕುರಿತು ಹೆಗ್ಗಡದೇವನಕೋಟೆ ತಾಲೂಕು ಕಸಬಾ ಹೋಬಳಿ ಹುಲಿಕುರದಲ್ಲಿ ಕೃಷಿ ನಡೆಸುತ್ತಿರುವ HM ರವಿಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು SC ಹೇಮಕುಮಾರ್. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಪ್ರಪಂಚವಿದು, ಏನು ಧಾಳಾಧಾಳಿ, ಏನದ್ಭುತ ಪಾರಶಕ್ತಿ ನಿರ್ಘಾತ, ಮಾನವನ ಗುರಿಯೇನು, ಬೆಲೆಯೇನು, ಮುಗಿವೇನು, ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ, ಹೀಗೆಂದಿದ್ದಾರೆ ಡಿ ವಿ ಗುಂಡಪ್ಪನವರು. ಈ ಜಗತ್ತಿನಲ್ಲಿ ಮೊಟ್ಟ ಮೊದಲು ಆವಿರ್ಭವಿಸಿದ ಜೀವಿಗಳು ಅಚರ ಎನಿಸಿರುವ ಸಸ್ಯಗಳು, ಆನಂತರ ಜಲಚರಗಳು, ಆಮೇಲೆ ಉಭಯಚರಗಳು, ಕೊನೆಗೆ ಭೂಚರಗಳು. ಭೂಚರ ಪ್ರಾಣಿಗಳಲ್ಲಿ ಇದುವರೆಗೆ ಹುಟ್ಟಿರುವ ಜೀವಿಗಳಲ್ಲಿ ವಿಕಾಸ ಸೋಪಾನದ ತುಟ್ಟ ತುದಿಯಲ್ಲಿ ತಾನು ಇರುವೆನೆಂದು ತಿಳಿದುಕೊಂಡಿರುವ ಮಾನವನೇ ಕೊನೆಯವನು. ವಿಕಾಸದ ಅಂತಿಮ ಲಕ್ಷ್ಯವಾಗಿ ಮಾನವ ಕೊನೆಯೋ ಅಲ್ಲವೋ ಗೊತ್ತಿಲ್ಲ. ಜಗತ್ತಿನ ವಿನಾಶದ ದೃಷ್ಟಿಯಿಂದ ಮಾನವನೇ ಸೃಷ್ಟಿಯನ್ನು ಕೊನೆಗಾಣಿಸುವವನಂತೆ ನಮಗೆ ತೋರ್ತಾ ಇದ್ದಾನೆ. ಯಾವುದು ಮೊದಲೋ ಅದಿಲ್ಲದೆ ಆನಂತರ ಬಂದದ್ದು ಉಳಿಯೋದಿಲ್ಲ. ಬೇರನ್ನು ಕತ್ತರಿಸಿದ್ರೆ ಮರ ಎಷ್ಟೇ ದೊಡ್ಡದಾದರೂ ಒಣಗಿ ಉರುಳೋಗದು ಅನಿವಾರ್ಯ. ಹಾಗೆ ಈ ಸೃಷ್ಟಿಕ್ರಮದಲ್ಲೂ ಆದಿಜೀವಿಯಾದ ವೃಕ್ಷವನ್ನು ನಾಶ ಮಾಡಿ ಅನಂತರದ ಜೀವಿಗಳು ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಜಗತ್ತಿನಲ್ಲಿ ಎಲ್ಲ ಜೀವಿಗಳಿಗೆ ಆಹಾರ ಅತ್ಯಂತ ಅತ್ಯವಶ್ಯಕ. ಆಹಾರ ಎಲ್ಲ ಕೂಡ ಸಸ್ಯ ನಿರ್ಮಿತ. ಹಾಲು, ಮಾಂಸ, ಮೊಟ್ಟೆ ಇತ್ಯಾದಿ ಪ್ರಾಣಿಗಳಿಂದ ಬರುತ್ತಲ್ವೇ ಅನ್ನೋ ಪ್ರಶ್ನೆ ನಮಗೆ ಹೇಳೋದು ಸಹಜ. ಆದರೆ ಅವುಗಳನ್ನ ಉತ್ಪಾದಿಸೋ ಪ್ರಾಣಿಗಳು ಮೊದಲಿಗೆ ಸಸ್ಯವನ್ನು ತಿಂದೇ ಉತ್ಪಾದನಾ ಶಕ್ತಿಯನ್ನು ಪಡೆಯುತ್ತೆ ಅನ್ನೋ ಅಂಶವನ್ನು ನಾವು ತಿಳ್ಕೋಬೇಕು. ಸಸ್ಯಗಳು ಸೂರ್ಯಶಕ್ತಿಯ ಸಹಾಯದಿಂದ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯ ಮೂಲಕ ಆಹಾರವನ್ನು ತಯಾರು ಮಾಡುತ್ತೆ. ಸಸ್ಯ ಏನಾದರೂ ಈ ಆಹಾರವನ್ನು ತಯಾರು ಮಾಡದೆ ಹೋದರೆ ಎಲ್ರಿಗೂ ಉಪವಾಸನೇ ಗತಿ. ಆಹಾರ ಇಲ್ಲದೆ ಕೆಲವು ದಿನ ಬದುಕ್ಬೋದು, ಆದರೆ ನೀರಿಲ್ಲದೆ ಹೆಚ್ಚು ದಿನ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಅಂದಮೇಲೆ ನೀರು ಭೂಮಿಯಲ್ಲಿ ಉಳಿಬೇಕು ಅಂದರೆ ವೃಕ್ಷ ಅಂದರೆ ಮರಗಳ ನೆರವು ಅತ್ಯಂತ ಅನಿವಾರ್ಯ. ಭೂಮಿಯ ಮಣ್ಣನ್ನು ಮರ ಗಿಡಗಳ ಬೇರುಗಳು ತಡೆದು ನಿಲ್ಲಿಸಿದ್ರೆ ತಾನೇ ಅದರಲ್ಲಿ ನೀರಿಳಿದು ಭೂಜಲ ಸಂಗ್ರಹ ಆಗುತ್ತೆ. ಮರಗಳಿಲ್ಲದೇ ಇದ್ರೆ ಮಳೆ ಬಿದ್ದಾಗ ಮಣ್ಣು ಕೊಚ್ಚಿ ಹೋಗುತ್ತೆ. ಅಂದಮೇಲೆ ಸ್ವಾಭಾವಿಕವಾಗಿ ನೀರು ಹರಿದು ಹೋಗುತ್ತೆ. ಆಮೇಲೆ ನಮಗೆ ನೀರು ಎಲ್ಲಿಂದ ಸಿಗುತ್ತೆ? ಚಿರಾಪುಂಜಿಯಲ್ಲಿ ಇಡೀ ವಿಶ್ವದಲ್ಲಿಯೇ ಹೆಚ್ಚು ಮಳೆಗಾಲದಲ್ಲಿ ಬಿದ್ದರೂ ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ. ಅಲ್ಲಿ ಬೇಸಿಗೆನಲ್ಲಿ ಕುಡಿಯೋ ನೀರಿಗೆ ಬರ ಅನ್ನೋದು ಎಲ್ರಿಗೂ ಗೊತ್ತಿರೋ ಸಂಗತಿ. ನೀರಿಲ್ಲದೆ ಕೂಡ ಒಂದು ದಿನ ಬದುಕಬಹುದೇನೋ, ಆದರೆ ಗಾಳಿ ಇಲ್ಲದೆ ಅರ್ಥಾತ್ ಪ್ರಾಣವಾಯು ಇಲ್ಲದೆ ಮನುಷ್ಯನಾದವನು 3 ನಿಮಿಷಗಳಿಗಿಂತ ಹೆಚ್ಚು ಕಾಲ ಬದುಕಲಾರ. ಈ ಪ್ರಾಣವಾಯುವನ್ನು ಸೇವಿಸಿ ಇಂಗಾಲಾಮ್ಲವನ್ನು ಹೊರಗಡೆ ಬಿಡ್ತೇವೆ. ಬೆಂಕಿ ಉರಿದಾಗಲೆಲ್ಲ ಪ್ರಾಣವಾಯು ನಾಶ ಆಗೋದು ಸಹಜ. ಇತ್ತೀಚೆಗೆ ಕಾರ್ಖಾನೆಗಳು, ವಾಹನಗಳು ಒಂದೇ ಸಮನೆ ವಿಷಾನಿಲದಿಂದ ಜಗತ್ತನ್ನು ತುಂಬ್ತಾ ಇದೆ. ಹೀಗಿದ್ದಾಗ ನಾವು ಹೇಗೆ ಬದುಕಿದೀವಿ? ನಮಗೆ ಪ್ರಾಣವಾಯು ಎಲ್ಲಿಂದ ಲಭ್ಯ ಆಗ್ತಾ ಇದೆ ಅಂತ ಪ್ರಶ್ನಿಸ್ಕೊಂಡಾಗ ಅದು ವೃಕ್ಷಗಳಿಂದ, ಗಿಡಗಳಿಂದ ಮತ್ತು ಸಸ್ಯಗಳಿಂದ ಅನ್ನೋದು ಎಂಥವರೆಗೂ ಕೂಡ ಅರಿವಾಗುತ್ತೆ. ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಿಂದ ಸಸ್ಯಗಳು ಆಹಾರನ ತಯಾರು ಮಾಡೋದಲ್ಲದೆ ವಾಯುವನ್ನು ಶುದ್ಧೀಕರಿಸಿ ಅತ್ಯಮೂಲ್ಯವಾದ ಪ್ರಾಣವಾಯುವನ್ನು ವಾತಾವರಣದ ಮೂಲಕ ನಮಗೆ ದೊರಕಿಸಿಕೊಡುತ್ತೆ. ಒಂದು ವೇಳೆ ಈ ಕ್ರಿಯೆ ನಡೆದೇ ಇದ್ರೆ ಕೆಲವೇ ನಿಮಿಷಗಳಲ್ಲಿ ಈ 1,000,000,000,000 ಪ್ರಾಣಿವರ್ಗವೆಲ್ಲ ಹೆಣಗಳ ರಾಶಿಯಾಗೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಇಷ್ಟಾದರೂ ನಾವು ಮಾಡ್ತಾ ಇರೋದೇನು? ನಮ್ಮ ಪ್ರಾಣಕ್ಕೆ ಮೂಲಾಧಾರವಾದ ಪ್ರಾಣವಾಯು ದೊರಕಿಸಿಕೊಡುವ ಮರಗಳನ್ನ ನಿರ್ದಯವಾಗಿ, ನಿರ್ದಾಕ್ಷಿಣ್ಯವಾಗಿ ಕಡಿದು ಹಾಕ್ತಾ ಇದ್ದೇವೆ. ಅವುಗಳನ್ನ ಈ ರೀತಿ ನಾಶ ಮಾಡ್ತಾ ಇರೋದು ಉತ್ತಮ ಭವಿಷ್ಯದ ಸಂಕೇತ ಅಲ್ಲ. ಮರಕ್ಕೆ ಕೊಡ್ಲಿ ಹಾಕ್ದಾಗ ನಮಗೆ ನಾವೇ ಕೊಡ್ಲಿ ಬೀಸ್ಕೊಳ್ತಿದ್ದೇವೆ ಅನ್ನೋ ಅರಿವು ಮಾನವರಾದ ನಮಗಿರಬೇಕು. ವಿಶ್ವದ ಕಾಡುಗಳೆಲ್ಲ ಅವಿವೇಕಮಯವಾದ ಸ್ವಾರ್ಥದಿಂದ ನಿರ್ನಾಮ ಆಗ್ತಾ ಇದೆ. ಇದೆಲ್ಲ ಹೀಗೆ ಮುಂದುವರೆದ್ರೆ ನಮ್ಮೆಲ್ಲರ ಭವಿಷ್ಯ ಅಂತ್ಯವಾಗುವ ದಿನಗಳು ದೂರ ಇಲ್ಲ. ಮರಗಳನ್ನ ಉಳಿಸೋದು, ಬೆಳೆಸೋದು ಪುಣ್ಯದ ಕೆಲಸ ಅಂತ ನಮ್ಮ ಪೂರ್ವಜರು ತಿಳಿದುಕೊಂಡಿದ್ರು. ಅಶ್ವತ್ಥಮೇಕಂ ಪಿಚುಮಂದಮೇಕಂ ನ್ಯಗ್ರೋಧಮೇಕಂ ದಶಚಿಂಚಿಣೀಕಾಹ ಕಪಿತ್ಥ ಬಿಲ್ವಾಮಲಕತ್ರಯಂಚ ಪಂಚಾಮ್ರವಾಪಿ ನರಕಂ ನಯಾತಿ. ಈ ಪ್ರಾಚೀನ ಶ್ಲೋಕವನ್ನು ಗಮನಿಸಿದಾಗ ಒಂದು ಅರಳಿ, ಒಂದು ಬೇವು, ಒಂದು ಆಲ, 10 ಹುಣಸೆ, 3 ಬೇಲ, 3 ಬಿಲ್ವ, 3 ನೆಲ್ಲಿ, 5 ಮಾವು, ಇಂತಹ ಮರಗಳನ್ನ ತನ್ನ ಜೀವಿತ ಕಾಲದಲ್ಲಿ ಬೆಳೆಸುವ ಪುಣ್ಯಾತ್ಮ ನರಕಕ್ಕೆ ಹೋಗೋದಿಲ್ಲ ಅಂತ ಇದೆ. ಅವನು ತನ್ನ ಮರಣಾನಂತರ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾನೆ ಅನ್ನೋದು ಇದರ ಅರ್ಥ. ಸತ್ತ ನಂತರ ಸ್ವರ್ಗ ನರಕ ಇದೆಯೋ ಇಲ್ವೋ ಅದು ಬೇರೆ ಮಾತು. ಆದರೆ ಈ ತತ್ವವನ್ನು ಅರಿತುಕೊಂಡು ಮರಗಳನ್ನ ಬೆಳೆಸಿ ಉಳಿಸಿದ್ರೆ ನಾವು ಇರೋ ಸ್ಥಳವೇ ಸ್ವರ್ಗ ಅಲ್ವಾ? ಇಲ್ಲದೇ ಇದ್ರೆ ಅದನ್ನು ಉರುಳಿಸ್ಬಿಟ್ರೆ ಇಲ್ಲಿಯೇ ನರಕ ಅನ್ನೋದು ಈ ಶ್ಲೋಕದ ಅರ್ಥ. ಇದರ ಜೊತೆಯಲ್ಲಿ ಸೃಷ್ಟಿಯಲ್ಲಿ ಅತಿ ರಮ್ಯವಾದ, ಗಂಭೀರವಾದ, ಸೋಜಿಕವೆನಿಸಿದ ವಜ್ರದೇಹಿಯಾದ ಗಜರಾಜ, ವನರಾಜ ಸಿಂಹ, ಧೈರ್ಯ ಸಾಹಸದ ಮೂರ್ತಿ ಹುಲಿ, ಚುರುಕಾದ ಚಿರತೆ, ಚೇತೋಹಾರಿಯಾದ ಜಿಂಕೆ, ನಯನ ಮನೋಹರವೆನಿಸಿದ ನೂರಾರು ಪಕ್ಷಿಗಳಿಗೆ ತಾಣವಾಗಿರುವ ಪ್ರಕೃತಿಗೂ ಕೂಡ ಮಾನವ ಲಗ್ಗೆ ಹಾಕ್ತಾ ಇರೋದು ಶುಭದ ಸಂಕೇತವಲ್ಲ. ಪ್ರಶಾಂತವಾದ ಈ ಕಾಡುಗಳಿಗೆ ತನ್ನ ಕಾಲು ಬೆಳೆಸಿ ಗಂಭೀರವಾದ, ರಮ್ಯವಾದ ಪಕ್ಷಿಗಳಿಗೆ ಆಶ್ರಯ ಅನ್ನಿಸಿಕೊಂಡಿರುವಂತಹ ಮರಗಳನ್ನ ನಿರ್ನಾಮ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಇದರ ರಕ್ಷಣಾ ಕಾರ್ಯಕ್ಕೆ ಎಲ್ಲರ ಸಹಕಾರ ದೊರೆಯದಿದ್ರೆ ನಮ್ಮ ನಾಡಿನ ಭವಿಷ್ಯ ಮಸುಕಾಗುತ್ತೆ. ಇತ್ತೀಚೆಗೆ ವೃಕ್ಷೋ ರಕ್ಷತಿ ರಕ್ಷಿತಃ ಎನ್ನುವ ಘೋಷಣೆ ಎಲ್ಲೆಡೆ ಕೇಳ್ತಾ ಇದೆ. ಮಾತ್ರ ಅಲ್ಲ, ಮೊಳಕೆಯಲ್ಲೇ ಪರ್ಯಾವಸಾನ ಕೂಡ ಆಗ್ತಾ ಇದೆ. ರಕ್ಷಣೆ ವಿಚಾರದಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ. ಎಲ್ಲೆಂದರಲ್ಲಿ ಅನವಶ್ಯಕವಾಗಿ ರಸ್ತೆ ಅಗಲೀಕರಣದ ನೆಪದಲ್ಲಿ ಸಾರ್ವಜನಿಕ ಹಿತದೃಷ್ಟಿಯ ಹೆಸರಿನಲ್ಲಿ ಮರಗಳ ಹನನವಾಗ್ತಾ ಇದೆ. ಕಡಿದ ಮರಗಳ ಸ್ಥಳಗಳಲ್ಲಿ ಮತ್ತೊಂದು ಮರವನ್ನು ಬೆಳೆಸುವಂತಹ ಪ್ರಯತ್ನ ನಾವ್ಯಾಕೆ ಮಾಡ್ತಾ ಇಲ್ಲ? ಇನ್ನಾದರೂ ನಮ್ಮ ಜಮೀನುಗಳಲ್ಲಿ ಮರಗಳನ್ನ ಬೆಳೆಸುವಂತಹ ಪ್ರಯತ್ನ ಮಾಡೋಣ. ನಮಗಿರುವಂತಹ ಜಮೀನಿನಲ್ಲೇ ಸ್ವಲ್ಪ ಜಾಗವನ್ನು ಅರಣ್ಯ ಕೃಷಿಗೋಸ್ಕರ ಮೀಸಲಿಡೋಣ ಅಲ್ವಾ? ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಒಂದು ಜನಪದ ಗೀತೆಯನ್ನು ಕೇಳೋಣ.